ಲಕ್ಷ ಲಾಟ್ರಿ ನನ್ಗೆ ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPL ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ ಮೂರ್ ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡದೆ ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗ್ಬಾರ್ದು ಅಂತ. RPL ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಕೃಷಿ ಮೇಳ 2025 ಈ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಮಾಲಾ ಸಾಂಬ್ರಾಣಿ. ಆತ್ಮೀಯ ಕೇಳುಗರೆ, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೃಷಿ ಮೇಳ 2025 ಕುರಿತಾಗಿ ಮಹತ್ವದ ಮಾಹಿತಿಗಳನ್ನ ಹೇಳಿದ್ದಾರೆ. ನಮಸ್ಕಾರ ಸರ್. ಈ ಬಾರಿಯ ಕೃಷಿ ಮೇಳ ಪ್ರತಿ ಬಾರಿಯ ಕೃಷಿ ಮೇಳದಕ್ಕಿಂತ ಹೇಗೆ ವಿಭಿನ್ನ ಅನ್ನೋದನ್ನ ಹೇಳ್ತೀರಿ? ನಮಸ್ಕಾರ. ತಮಗೆ ತಿಳಿದಂತೆ ಈ ವರ್ಷ ನಮ್ಮ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ September 13-16 ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎನ್ನುವಂತಹ ಶೀರ್ಷಿಕೆಯ ಮೇಲೆ ನಾವು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ತಮಗೆ ತಿಳಿದಂಗೆ 1950 ಆಹಾರದ ಕೊರತೆ ಇತ್ತು. 50 ಮಿಲಿಯನ್ ಟನ್ನಷ್ಟು ಉತ್ಪಾದನೆಯಾಗುವಂತಹ ಆಹಾರ ಈಗ 350 ಟನ್ನಿನಷ್ಟು ಆಹಾರ ಉತ್ಪಾದನೆಯಾಗಿ ನಾವು ಆಹಾರದಲ್ಲಿ ಭದ್ರತೆಯನ್ನು ಸಾಧಿಸಿದ್ದೇವೆ. ಈಗ ಆಹಾರದಲ್ಲಿ ಪೌಷ್ಟಿಕತೆ ಬಗ್ಗೆ ಬಹಳಷ್ಟು ಕೇಳಿ ಬರ್ತಾ ಇದೆ. ಆದ್ದರಿಂದ ಈ ವರ್ಷ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳನ್ನು ಶೀರ್ಷಿಕೆಯಲ್ಲಿ ಈ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ತಮಗೆ ತಿಳಿದಂತೆ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ಅದರಲ್ಲಿ ಬೆಳೆಯುವಂಥ ಬೆಳೆಗಳು ಪೌಷ್ಟಿಕಯುಕ್ತವಾಗಿರ್ತವೆ. ಆಮೇಲೆ ಪೌಷ್ಟಿಕಯುಕ್ತವಾದ ಆಹಾರವನ್ನು ನಾವು ಬೆಳಿಬೇಕಪ್ಪ ಅಂತಂದ್ರೆ ನಮ್ಮ ಸಾಂಪ್ರದಾಯಿಕ ತಳಿಗಳು ಬಹಳಷ್ಟು ಮುಖ್ಯ. ಸಾಂಪ್ರದಾಯಿಕ ತಳಿಗಳಲ್ಲಿ ಪೌಷ್ಟಿಕತೆ ಗುಣಮಟ್ಟ ಸಾಕಷ್ಟು ಇರ್ತದೆ. ಆಮೇಲೆ ಇತ್ತೀಚೆಗೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯನ್ನು ಅಳವಡಿಸಲಿಕ್ಕೆ ಹೆಚ್ಚು ಉತ್ತೇಜನ ಇರುವುದರಿಂದ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು ಸರಿಯಾಗಿ ಪರ್ಫಾರ್ಮೆನ್ಸ್ ಇರೋದಿಲ್ಲ, ಇಳುವರಿ ಕಡಿಮೆ ಇರ್ತದೆ. ಸೊ ಅದಕ್ಕೆ ಪೂರಕವಾದಂಥ ತಳಿಗಳು ಅಂದರೆ ನಮ್ಮ ಸಾಂಪ್ರದಾಯಿಕ ತಳಿಗಳು. ನೈಸರ್ಗಿಕ ಕೃಷಿಯಲ್ಲಿ ಮತ್ತು ಸಾವಯವ ಕೃಷಿಯಲ್ಲಿ ಯಾವುದೇ ರಾಸಾಯನಿಕಗಳನ್ನು ಉಪಯೋಗ ಮಾಡೋದಿಲ್ಲ. ಅದಕ್ಕೆ ಪೌಷ್ಟಿಕ ಭದ್ರತೆ ಸಲುವಾಗಿ ಈ ಒಂದು ಮೂರು ವಿಷಯಗಳನ್ನು ಇರುವಂತಹ ಪೌಷ್ಟಿಕತೆ ಭದ್ರತೆಗಾಗಿ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಈ ವರ್ಷದ ಕೃಷಿ ಮೇಳವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ. ಸರ್, ರೈತರಿಗಾಗಿ ನೀವು ಯಾವೆಲ್ಲ ರೀತಿಯ ತರಬೇತಿ ಕಾರ್ಯಕ್ರಮಗಳನ್ನ ಈ ಕೃಷಿ ಮೇಳದಲ್ಲಿ ಹಮ್ಮಿಕೊಂಡಿದ್ದೀರಿ ಅನ್ನೋದನ್ನ ತಿಳಿಸ್ತೀರಿ? ಈ ಮೂರು ವಿಷಯದ ಬಗ್ಗೆ, ಆಹಾರದಲ್ಲಿ ಮೌಲ್ಯವರ್ಧನೆ ಮತ್ತು ಪೌಷ್ಟಿಕತೆ ಬಗ್ಗೆ ನಮ್ಮ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಿಂದ ರೈತರಿಗೆ ಏನು ತರಬೇತಿ ಕಾರ್ಯಕ್ರಮ ಮತ್ತು ಚರ್ಚೆ ಇರ್ತದೆ. ಮಣ್ಣಿನ ಆರೋಗ್ಯದ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಕಾರ್ಯಕ್ರಮ ಇರ್ತದೆ. ಆಮೇಲೆ ಸಾಂಪ್ರದಾಯಿಕ ತಳಿಗಳ ಬಗ್ಗೆನೂ ಕೂಡ ವಿಶೇಷ ಉಪನ್ಯಾಸಗಳು ಇರ್ತವೆ. ಇದರಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ 7 ಜಿಲ್ಲೆಗಳಿಂದ ಇದೇನು ಸಾಂಪ್ರದಾಯಿಕ ತಳಿ ಸಂರಕ್ಷಕರು ಏನಿರ್ತಾವಲ್ಲ, ಆ ರೈತರನ್ನು ಕರೆಸಿ ಅವರಿಗೆ ವಿಶೇಷವಾದಂಥ ಮಳಿಗೆಗಳನ್ನು ನಾವು ಕಾಯ್ದಿಟ್ಟು ಅವರು ಕಾಯ್ದಿಟ್ಟ ಸಾಂಪ್ರದಾಯಿಕ ತಳಿಗಳನ್ನು ಅವರು ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಅವುಗಳನ್ನು ಕೂಡ ನಾವು ಕ್ರೋಢೀಕರಿಸಿ ಮುಂದೆ ವಿಶ್ವವಿದ್ಯಾಲಯದಲ್ಲಿ ಅವುಗಳನ್ನು ಪ್ಯೂರಿಫೈ ಮಾಡಿ ವಿಶೇಷ ತಳಿಗಳನ್ನು ಸಾಂಪ್ರದಾಯಿಕ ತಳಿಗಳನ್ನು ಪ್ರತಿಯೊಂದು ಬೆಳೆಗಳಲ್ಲಿ ಬಿಡುಗಡೆ ಮಾಡಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಪೂರಕವಾಗುವಂಥ ತಳಿಗಳಂತ ನಾವು ಬಿಡುಗಡೆ ಮಾಡ್ತೀವಿ. ಇದು ಆಹಾರದಲ್ಲಿ ಪೌಷ್ಟಿಕತೆಯನ್ನು ಪೌಷ್ಟಿಕ ಭದ್ರತೆಯನ್ನು ಸಾಧನೆ ಮಾಡಲಿಕ್ಕೆ ಒಂದು ದಿಟ್ಟ ಹೆಜ್ಜೆ ಅಂತ ನಾನು ಹೇಳ್ಕೊತೀನಿ. ಮತ್ತು ಇದಲ್ಲದನ ಎಣ್ಣೆಕಾಳು ಬೆಳೆ ಮತ್ತು ದ್ವಿದಳ ಧಾನ್ಯಗಳ ಬೆಳೆಯ ಉತ್ತೇಜನಕ್ಕಾಗಿ ನಾವು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಮೇಲೆ 100 ಟನ್ನು ಕಬ್ಬನ್ನು ಬೆಳೀಲಿಕ್ಕೆ ವಿಶೇಷ ತಾಂತ್ರಿಕತೆಗಳು, ಹೈಟೆಕ್ ತೋಟಗಾರಿಕೆ ಬಗ್ಗೆ ವಿಶೇಷ ತಾಂತ್ರಿಕತೆ ಉಪನ್ಯಾಸ ಇರ್ತದೆ. ಆಮೇಲೆ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಮ್ಮ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ವಿಶೇಷ ತಾಂತ್ರಿಕತೆಗಳಿರ್ತವೆ. ಸೊ ಅದೇ ರೀತಿ ಮುಖ್ಯವಾಗಿ ಪ್ರತಿ ವರ್ಷದಂತೆ ಎಲ್ಲ ಯುವಜನತೆ ಮತ್ತು ಮಹಿಳೆಯರಿಗೆ ಆಕರ್ಷಕವಾಗಿರುವಂಥ ಫಲಪುಷ್ಪ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರಪಂಚದ ಪ್ರದರ್ಶನವನ್ನು ನಾವು ಏರ್ಪಡಿಸ್ತೇವೆ. ಬೀಜ ಮೇಳನೂ ಇರ್ತದೆ. ಈ ಬೀಜ ಮೇಳ, ಫಲಪುಷ್ಪ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರಪಂಚದ ಉದ್ಘಾಟನೆಯನ್ನು ಘನಮೆತ್ತ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಕೃಷಿ ಮೇಳದ ಎರಡನೇ ದಿವಸ ಅಂದರೆ 14ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ಅದನ್ನು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಕೃಷಿ ಮೇಳದ ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡಿ ಮತ್ತು ಜಿಲ್ಲಾ ಮಟ್ಟದ ಈ ಸಾಧಕ ರೈತ ಮತ್ತು ರೈತ ಮಹಿಳೆಯರಿಗೆ ಪ್ರಶಸ್ತಿಯನ್ನು ನೀಡಲಿಕ್ಕೆ 15ನೇ ತಾರೀಕು ಸೋಮವಾರ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಗಮಿಸ್ತಾರೆ. ಅವ್ರ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಕೃಷಿ ಮಂತ್ರಿಗಳು ಮತ್ತು ನಮ್ಮ 7 ಜಿಲ್ಲೆಯ ಎಲ್ಲ ಮಂತ್ರಿಗಳನ್ನು ಕೂಡ, ಶಾಸಕರನ್ನು ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದೇವೆ. ಆ ದಿನ ಈ ವಿಶೇಷ ಕಾರ್ಯಕ್ರಮ ಇರ್ತದೆ. ಆಮೇಲೆ ಪ್ರತಿ ದಿವಸ ಮಧ್ಯಾಹ್ನ ರೈತರಿಂದ ರೈತರಿಗೆ ಕಾರ್ಯಕ್ರಮ, ಈ ಸಾಧಕ ರೈತರಿಂದ ರೈತರಿಗೆ ಕಾರ್ಯಕ್ರಮ ಇರ್ತದೆ. ಮತ್ತು ಸಾಯಂಕಾಲ ಈ ವರ್ಷ ವಿಶೇಷವಾಗಿ ನಮ್ಮ ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಿಂದ ವಿದ್ಯಾರ್ಥಿಗಳನ್ನು ಕರೆಸಿ ಅವರಿಗೆ ಕೃಷಿ ಮೇಳವನ್ನು ತೋರಿಸಿ ಸಾಯಂಕಾಲ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು 6-7 ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಇದನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಈ ರೀತಿ ಒಟ್ಟಾರೆ ನಮ್ಮ ಕೃಷಿ ಮೇಳದ ಕಾರ್ಯಕ್ರಮಗಳು, ಹೋದ ವರ್ಷ 2,28,000 ಜನರು ನಮ್ಮ ಕೃಷಿ ಮೇಳಕ್ಕೆ ಭೇಟಿ ನೀಡಿ ಕೃಷಿ ಮೇಳದ ಲಾಭವನ್ನು ಪಡೆದುಕೊಂಡಿದ್ದಾರೆ. ಹೋದ ವರ್ಷಕ್ಕಿಂತ ಮುಂಚೆ ಎವರೇಜ್ ಆಗಿ 16-18 ಲಕ್ಷ ಕೃಷಿ ಮೇಳದಲ್ಲಿ ಭಾಗವಹಿಸುವರಿದ್ದರು. ಹೋದ ವರ್ಷ ರೆಕಾರ್ಡಾಗಿ 2,28,000 ಜನರು ಕೃಷಿ ಮೇಳಕ್ಕೆ ಭೇಟಿ ನೀಡಿದ್ದಾರೆ. ಇದನ್ನು ನಾವು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ರಿಜಿಸ್ಟರ್ ಕೂಡ ಮಾಡಿದ್ದೇವೆ. ಅದರ ಒಂದು ಪರಿಣಾಮ ಬರಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವ 7 ಜಿಲ್ಲೆಯ ರೈತರು ಅಷ್ಟೇ ಅಲ್ಲ, ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಯ ರೈತರು, ದಕ್ಷಿಣ ಕರ್ನಾಟಕದ ಎಲ್ಲ ಜಿಲ್ಲೆಯ ರೈತರು ಮತ್ತು ನೆರೆಯ ರಾಜ್ಯದ ಆದಂಥ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಈ ಎಲ್ಲ ರಾಜ್ಯಗಳ ರೈತರು ಕೂಡ ಈ ಒಂದು ಕೃಷಿ ಮೇಳಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದೆ. ಮತ್ತು ಮುಖ್ಯವಾಗಿ ನಾವು ರಾಷ್ಟ್ರ ಮಟ್ಟದ ಸಂಶೋಧನಾ ಕೇಂದ್ರಗಳಿಗೂ ಕೂಡ, ವಿವಿಧ ಬೆಳೆಗಳಲ್ಲಿ ರಾಷ್ಟ್ರ ಮಟ್ಟದ ಸಂಶೋಧನಾ ಕೇಂದ್ರಗಳಿದ್ದಾವೆ, ಅವರಿಗೂ ಕೂಡ ನಾವು ಆಹ್ವಾನವನ್ನು ಮಾಡಿದ್ದೇವೆ. ಈಗ ಇಕ್ರಿಸ್ಯಾಟ್ ಇದೆ, ಆಮೇಲೆ ಭತ್ತದಲ್ಲಿ ರಾಷ್ಟ್ರ ಮಟ್ಟದ ಸಂಶೋಧನಾ ಕೇಂದ್ರ ಇದೆ, ಗೋವಿಂಜೋಳದಲ್ಲಿ ರಾಷ್ಟ್ರ ಮಟ್ಟದ ಸಂಶೋಧನಾ ಕೇಂದ್ರ, ಕಬ್ಬಿನಲ್ಲಿ, ಗೋಧಿಯಲ್ಲಿ, ಹೀಗೆ ಕಾಫಿಯಲ್ಲಿ ರಾಷ್ಟ್ರ ಮಟ್ಟದ ಸಂಶೋಧನಾ ಕೇಂದ್ರಗಳನ್ನು ಕೂಡ ಆ ವಿಜ್ಞಾನಿಗಳನ್ನು ನಾವು ಈ ನಮ್ಮ ಕೃಷಿ ಮೇಳಕ್ಕೆ ಆಹ್ವಾನ ಮಾಡಿದ್ದೇವೆ. ಅವರು ಮಾಡುವಂಥ ಸಂಶೋಧನೆಯು ಕೂಡ ನಮ್ಮ ರಾಜ್ಯದ ರೈತರಿಗೂ ಮುಟ್ಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಿಂಗಾರಿ ಹಂಗಾಮಿನಲ್ಲಿ ಬೆಳೆಯುವಂಥ ಎಲ್ಲ ಬೆಳೆಗಳ ಬೀಜ ಮಾರಾಟ ಇರ್ತದೆ ಮತ್ತು ಸಾವಯವ ಮತ್ತು ನೈಸರ್ಗಿಕ ಕೃಷಿಗೆ ಪೂರಕವಾಗುವಂಥ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳು ಕೂಡ ಮಾರಾಟವಾಗ್ತವೆ. ಈ ಎಲ್ಲ ಒಂದು ಅವಕಾಶಗಳನ್ನು ನಮ್ಮ ರೈತ ಬಾಂಧವರು ಉಪಯೋಗ ಮಾಡ್ಕೋಬೇಕು. ಕೃಷಿ ಮೇಳವನ್ನು ಒಂದು ಯಶಸ್ವಿ ಕೃಷಿ ಮೇಳವನ್ನಾಗಿ ತಮ್ಮ ಬರುವಿಕೆಯಿಂದನೇ ಆಗ್ತದೆ ಅಂತ ನಾನು ಭಾವಿಸಿ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ 2025 ಕೃಷಿ ಮೇಳಕ್ಕೆ ತುಂಬಿರುವುದಾದ ಆಹ್ವಾನವನ್ನು ತಮಗೆ ಮಾಡ್ತಾ ಇದ್ದೀನಿ. ಸರಿಗ, ಬಹಳಷ್ಟು ರೈತರು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಮಕ್ಕಳವನ್ನ, ವಯಸ್ಸಾದವರನ್ನ ಕರ್ಕೊಂಡು ಕುಟುಂಬ ಸಮೇತ ಬರ್ತಾರೆ. ಅವರಿಗೇನಾದರೂ ಸಲಹೆಗಳು, ಕಿವಿ ಮಾತುಗಳನ್ನ ನೀವು ಹೇಳಲಿಕ್ಕೆ ಇಷ್ಟಪಟ್ರೆ? ಇಲ್ಲಿ ದೂರದಿಂದ ಬಂದ ರೈತರು ಅವಸರ ಮಾಡೋದು ಬೇಕಾಗಿಲ್ಲ, ಎಲ್ಲರಿಗೂ ವಸತಿ ಸೌಕರ್ಯ ಇದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಳಿಗೆಗಳನ್ನು ಅವರು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಮುಖ್ಯ ದ್ವಾರದಲ್ಲಿನೇ ವಸತಿ ಸೌಕರ್ಯಕ್ಕಾಗಿ ಅವರು ನೋಂದಣಿ ಮಾಡಿಕೊಂಡು ಆರಾಮಾಗಿ ಇದ್ದುಕೊಂಡು ಮರುದಿವಸನೂ ಕೃಷಿ ಮೇಳವನ್ನು ಆರಾಮವಾಗಿ ನೋಡಿಕೊಂಡು ಹೋಗ್ಬೋದು, ಎಲ್ಲಿ ಅವಸರ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ಮುಖ್ಯ ಏನಪ್ಪ ಅಂತಂದರೆ, ಇಲ್ಲಿ ಸುಮಾರು 600 ಮಳಿಗೆಗಳಿರ್ತವೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದ 26 ಸಂಶೋಧನಾ ಕೇಂದ್ರದ ಮಳಿಗೆಗಳು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಇರ್ತದೆ. ಆಮೇಲೆ ರೈತರಿಗೆ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಅಲ್ಲಿ ವಿಜ್ಞಾನಿಗಳು ಇರ್ತಾರೆ. ತಮ್ಮ ಸಮಸ್ಯೆಗಳು ಏನು, ಯಾವ ಬೆಳೆಗಳಲ್ಲಿ ಯಾವ ರೀತಿ ಸಮಸ್ಯೆಗಳು ಅದವನ್ನೋದನ್ನು ತಾವು ಪಟ್ಟಿ ಮಾಡಿಕೊಂಡು ಬಂದು ಆ ವಿಜ್ಞಾನಿಗಳ ಜೊತೆಗೆ ಸಂಪರ್ಕ ಮಾಡಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳ್ರಿ. ಆಮೇಲೆ ಕೃಷಿಯಲ್ಲಿ ಸಾಕಷ್ಟು ಯಾಂತ್ರೀಕರಣ ಇರುವುದರಿಂದ ಯಂತ್ರಗಳು ಬಹಳಷ್ಟು ಮಳಿಗೆಗಳಿರ್ತಾವೆ, ಯಂತ್ರಗಳನ್ನು ಪ್ರದರ್ಶನ ಮಾಡುವಂಥ ಮಳಿಗೆಗಳು ಇರ್ತಾವೆ. ಆ ಯಂತ್ರಗಳನ್ನು ನೀವು ನೇರವಾಗಿ ಯಂತ್ರಗಳ ಮಳಿಗೆ ಎಲ್ಲಿದಾವೆ ಅವುಗಳನ್ನು ನೋಡಲಿಕ್ಕೂ ಕೂಡ ಹೋಗ್ಬೋದು. ಈಗ 600 ಮಳಿಗೆಗಳನ್ನು ಎಲ್ಲದೂ ನೋಡ್ತಾನೆ ಅಂದರೆ ಸಾಧ್ಯ ಇಲ್ಲ. ನಿಮಗೆ ಕೃಷಿ ಮೇಳದಲ್ಲಿ ಮುಖ್ಯವಾಗಿ ಎದರಿಂದ ಜ್ಞಾನ ನಿಮಗೆ ಬೇಕಾಗಿದೆ, ಯಾವ ಮಳಿಗೆಗಳನ್ನು ನೀವು ನೋಡಬೇಕಾಗಿದೆ, ಪರಿಕರಗಳ ಮಳಿಗೆಗಳನ್ನು ನೋಡಬೇಕು, ಯಂತ್ರೋಪಕರಣ ಮಳಿಗೆಗಳನ್ನು ನೋಡಬೇಕು, ಅಥವಾ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಜೊತೆ ಸಂಪರ್ಕ ಮಾಡಿ ತಮ್ಮ ಸಮಸ್ಯೆಗಳ ಪರಿಹಾರ ಮಾಡ್ಕೋಬೇಕು, ಹೀಗೆ ಸ್ವಲ್ಪ ಮುಂದಾಲೋಚನೆ ಮಾಡಿಕೊಂಡು ಬಂದರೆ ನೇರವಾಗಿ ನೀವು ಅಲ್ಲಿಗೆ ಹೋಗಿ ಜ್ಞಾನವನ್ನು ಪಡೆದುಕೊಂಡು ಹೋಗಬೇಕಂತ ನಾನು ಕೇಳ್ಕೊಳ್ತೀನಿ. ಸರ್, ಇದುವರೆಗೆ ನೀವು ಸೆಪ್ಟೆಂಬರ್ 13 ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಆವರಣದಲ್ಲಿ ನಡೆಯಲಿರುವ ಕೃಷಿ ಮೇಳ 2025 ಕುರಿತಾಗಿ ನಮ್ಮ ರೈತ ಬಾಂಧವರಿಗೆ ಉಪಯುಕ್ತವಾದ ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದಗಳು. ಕೃಷಿ ಮೇಳ 2025 ಈ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಾಲಾ ಸಾಮ್ರಾಣಿ. ಇನ್ನು ಮುಂದೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ನರಗುಂದ ತಾಲೂಕು ಸಂಕದಾಳ ಗ್ರಾಮದ ರುದ್ರಗೌಡ ಹನುಮಂತಗೌಡ ಲಿಂಗನಗೌಡರು, ಇವರು ಸಾವಯವ ಕೃಷಿಯ ಜೊತೆಗೆ ದೇಶೀಯ ಹಸುವಿನ ಸಗಣಿಯಿಂದ ತಯಾರಿಸುವ ಉತ್ಪನ್ನಗಳ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಮ್ಮ ಜೊತೆಗೆ ನರಗುಂದ ತಾಲೂಕು ಸಂಕದಾಳ ಗ್ರಾಮದ ರುದ್ರಗೌಡ ಹನುಮಂತಗೌಡ ಲಿಂಗನಗೌಡರು, ಇವರು ಸಾವಯವ ಕೃಷಿಯ ಜೊತೆಗೆ ಗೋಮಯ ಉತ್ಪನ್ನಗಳನ್ನು ತಯಾರಿಸಿ ರಾಜ್ಯದಾದ್ಯಂತ ದೇಶೀಯ ಹಸುಗಳ ಸಗಣಿಯಿಂದ ಹಾಗೂ ಗೋಮೂತ್ರದಿಂದ ವಿವಿಧ ಗೃಹ ಬಳಕೆ ವಸ್ತುಗಳನ್ನು ತಯಾರಿಸ್ತಾ ಕರ್ನಾಟಕದ ವಿವಿಧ ಭಾಗಗಳಿಗೆ ಪೂರೈಸ್ತಾ ಇದ್ದಾರೆ. ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವ್ರನ್ನ ಮಾತನಾಡಿಸ್ತಾ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣಂತ. ರುದ್ರಗೌಡ ಹನುಮಂತಗೌಡ ಲಿಂಗನಗೌಡರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ರುದ್ರಗೌಡ ಅವರೇ, ತಮ್ಮ ಪರಿಚಯವನ್ನು ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಡಿಕೊಡ್ರಲ್ಲ. ನಮ್ದು ಗದಗ ಜಿಲ್ಲೆ ನರಗುಂದ ತಾಲೂಕು ಸಂಕದಾಳ ಗ್ರಾಮ ಸರ್. ನನ್ನ ಹೆಸರು ರುದ್ರಗೌಡ ಹನುಮಂತಗೌಡ ಲಿಂಗನಗೌಡರು ಅಂತ. ನಾವು ಸಾವಯವ ಕೃಷಿಯನ್ನ ಮಾಡ್ತಾ ಬಂದಿದ್ದೀವಿ ರೀ. ಜೊತೆ ಜೊತೆಗೆ ಈಗ ನಾವು ಗೋಮಯ ಉತ್ಪನ್ನಗಳನ್ನು ಸಹ ಮಾಡ್ತಾ ಇದ್ದೀವಿ ಸರ್. ಒಟ್ಟು ಎಷ್ಟು ಎಕರೆ ಜಮೀನು ಇದೆ ಸರ್? ನಮ್ದೊಂದು 21 ಜಮೀನು ಇದೆ ಸರ್. ಅದರೊಳಗೊಂದು 4 ನಾವು ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದೀವಿ ರೀ. ಅಂದ್ರೆ ನಾವು ಹಸುವಿನಿಂದ ಸಾವಯವ ಕೃಷಿಯನ್ನು ಮಾಡ್ತಾ ಇದೀವಿ ಸರ್. ಜೊತೆಗೆ ಉಳಿದಂತೆ ನಾವು ನಾರ್ಮಲ್ ಆಗಿ ಬೇರೆ ಬೇರೆ ಬೆಳೆಗಳನ್ನ ಇತರೆ ಭೂಮಿಯೊಳಗೆ ಬೆಳಿತಾ ಇದೀವಿ ಸರ್. ಈ ಸಾವಯವ ಕೃಷಿಯನ್ನ ಬಳಸ್ಕೊಂಡು ತಾವು 4 ಏನೇನ್ ಬೆಳಿತಾ ಇದ್ರಿ ಸರ್? ನಮ್ಗ ದಿನಬಳಕೆಗೆ ಅಥವಾ ನಮ್ಗ ಮನೆಗೆ ಉಪಯೋಗ ಆಗುವಂತ ಜೋಳ, ಗೋಧಿ, ಕಡಲೆ, ಅಂದ್ರೆ ನಾವು ಆಹಾರ ಧಾನ್ಯಗಳನ್ನ ನಾವು ಸಾವಯವ ಪದ್ಧತಿಯೊಳಗನ್ನ ಬೆಳಿತಾ ಇದೀವಿ ಸರ್. ಮತ್ತೆ ಇತರೆ ಇದ್ರೊಳಗೆ ನಾವು ಬೇರೆ ಮಾರಾಟ ಮಾಡುವಂತ ವಾಣಿಜ್ಯ ಬೆಳೆಗಳನ್ನ ಬೆಳಿತಾ ಇದೀವಿ ಈ ಬೇರೆ ಹೊಲದಲ್ಲಿ. ಇದ್ರೊಳಗೆ ಮಾತ್ರ ನಮ್ಗ ಮನೆಗೆ ಬೇಕಾದಂತ ದಿನಬಳಕೆ ಆಹಾರ ವಸ್ತುಗಳನ್ನ ಸರ್ ನಾವು ತಯಾರು ಮಾಡ್ತಾ ಇದೀವಿ ಸರ್. ನೀರಾವರಿ ಜಮೀನಿನಲ್ಲಿ ತಾವು ಈ ವಾಣಿಜ್ಯ ಬೆಳೆಗಳನ್ನ ಬೆಳಿತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಹತ್ತಿ ಜಾಸ್ತಿ ಇದೆ ಸರ್. ಹತ್ತಿ, ಮೆಕ್ಕೆಜೋಳ, ಸೂರ್ಯಕಾಂತಿ, ಮತ್ತೆ ಕಡಲೆ, ಆಮೇಲೆ ಜೋಳನು ಬೆಳಿತೀವ್ರಿ, ಆಮೇಲೆ ಗೋಧಿ ಬೆಳಿತಿದ್ರಿ, ಮತ್ತೆ ಈರುಳ್ಳಿ, ಮೆಣಸಿನಕಾಯಿ, ಈ ರೀತಿಯಾಗಿ ವಿವಿಧ ಬೆಳೆಗಳನ್ನು ಬೆಳಿತಾ ಇದೆ ಸರ್. 21 ಇದೆ ಅಂದ್ರಲ್ಲ, ಒಟ್ಟು ಆದಾಯ ಎಷ್ಟಿದೆ? ಇದು ಸುಮಾರು ಒಂದು 7-8 ರೂಪಾಯಿವರೆಗೂ ಆದಾಯ ಬರ್ತಾ ಇದೆ ಸರ್ ಪ್ರತಿ ವರ್ಷನೂ. ಪ್ರತಿ ವರ್ಷನೂ. ಜೊತೆ ಜೊತೆಗೆ ಈ ಗೋ ಉತ್ಪನ್ನಗಳನ್ನು ಒಂದು 4-5 ರೂಪಾಯಿ ಅಂತೂ ಬಂದೇ ಬರ್ತದೆ ಸರ್. ಈಗ ತಾವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಜೊತೆಗೆ ಈ ನೀರಾವರಿ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಬೋರ್ವೆಲ್ ಏನಾದರೂ ಹಾಕಿದಿರಾ? ಬೋರ್ವೆಲ್ ಏನಿಲ್ಲ ಸರ್. ಕರ್ನಾಟಕ ಸರ್ಕಾರದ ಏನು ನಮ್ಗೆ ಕೃಷಿ ಹೊಂಡ ಬಂದಿತ್ತಲ್ಲ ಸರ್, ಅದ್ರ ಮೂಲವಾಗಿ ನಾವು ಕೃಷಿ ಹೊಂಡ ಮಾಡಿಕೊಂಡು ಆ ಕೃಷಿ ಹೊಂಡದ ನೀರನ್ನು ಸದುಪಯೋಗ ಪಡಿಸ್ಕೊಂಡು ಅದನ್ನು ನಾವು ಹನಿ ನೀರಾವರಿ ಮುಖಾಂತರ ಪೇರಲ, ಮತ್ತೆ ನುಗ್ಗಿ, ಆಮೇಲೆ ಚಿಕ್ಕು, ಈ ತರದ ಹಣ್ಣಿನ ಬೆಳೆಗಳನ್ನು ನಾವು ಹಾಕೊಂಡಿದ್ವಿ ಸರ್. ಅಂದ್ರೆ ತಾವು ಬೋರ್ವೆಲ್ ಅನ್ನು ತೆಗ್ಸಿಲ್ಲ? ಇಲ್ಲ ಸರ್. ಕೃಷಿ ಹೊಂಡ ಮಾಡಿಕೊಂಡು ಕೃಷಿ ಹೊಂಡದಲ್ಲಿ ನೀರನ್ನ ಸಂಗ್ರಹಣೆ ಮಾಡಿಕೊಂಡು ವ್ಯವಸಾಯ ಮಾಡ್ತಾ ಇದ್ರಿ. ಆ ಡ್ಯಾಮ್ ನಿಂದ ಬರುವಂತ ಕಾಲುವೆ ನೀರನ್ನ ಯಾವಾಗ ಬಿಟ್ಟಿರ್ತಾರ ಅವಾಗ ಕೆರೆಯನ್ನು ತುಂಬಿಸ್ಕೋತೀವ್ರಿ. ಬೇಸಿಗೆ ಕಾಲದೊಳಗ ಆ ನೀರನ್ನ ಕೆರೆಯನ್ನು ತುಂಬಿಸ್ಕೊಂಡು ಅನಂತರ ಅದನ್ನ ನಾವು ಹನಿ ನೀರಾವರಿ ಪದ್ಧತಿಯೊಳಗ ನಮ್ಮ ಗಿಡಗಳ ಸೌಲಭ್ಯ ಪೂರೈಸ್ತೀವಿ ಸರ್ ನಾವು. ಈ ರೀತಿಯಾಗಿ ಅದನ್ನು ಸದ್ಬಳಕೆ ಮಾಡ್ಕೊಂಡು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೀರಾ ಅಥವಾ ಒಟ್ಟಾರೆ ಸಾವಯವ ಹಾಕ್ತೀರಾ? ಇಲ್ಲ ಸರ್, ಇದೇನು ನಮ್ದು ತೋಟಗಾರಿಕೆ ಬೆಳೀತಲ್ಲ, ಇದಕ್ಕೆ ಸಾವಯವನ ಮಾಡ್ತಿದ್ವಿ ಸರ್. ಮತ್ತೆ ನಮ್ಗೆ ಬೇಕಾದಂತ ಆಹಾರ ಧಾನ್ಯಗಳನ್ನು ಸಹಿತ ಇದ್ರೊಳಗನ ಬೆಳೆಯಾಗಿ ಬೆಳೀತಾ ಇದೀವಿ ಸರ್. ಉಳಿದಂತಲ್ರಿ ಅದನ್ನ ನಾವು ಕ್ರಾಪ್ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ ಸರ್. ಮತ್ತೆ ಪೇರು, ಚಿಕ್ಕು ಗಿಡ, ನುಗ್ಗೆ ಗಿಡ, ಈ ರೀತಿಯಾದಂತ ಬೆಳೆಗಳನ್ನು ಹಾಕಿದೀವಿ ಸರ್ ನಾವು. ಅದರೊಳಗೆ ಇಂಟರ್ ಕ್ರಾಪ್ ಆಗಿ ನಾವು ಮನೆಗೆ ಬೇಕಾದಂತ ಆಹಾರ ಧಾನ್ಯಗಳನ್ನು ಬೆಳ್ಕೋತೇವೆ ಸರ್. ಅಂದ್ರೆ ರಾಸಾಯನಿಕ ಗೊಬ್ಬರನ್ನು ಬಳಸ್ತೀರಿ? ಅಂದ್ರೆ ಅದನ್ನ ನಾವು ಮನೆ ಉಪಯೋಗ ವಸ್ತುಗಳಿಗೆ ಮಾತ್ರ ಹಾಕಲ್ರಿ. ನಾವು ತಿನ್ನುವಂತ ಕಾಳು ಕಡಿ, ಜೋಳ, ಗೋಧಿ, ಕಡಲೆ, ಹೆಸರು, ಈ ತರದ ಧಾನ್ಯಗಳಿಗೆ ನಾವು ಸಾವಯವದೊಳಗೆ ಮಾಡ್ತೀವ್ರಿ. ಉಳಿದಂತೆ ಮೆಕ್ಕೆಜೋಳ, ಹತ್ತಿ, ಅವಕ್ಕೆಲ್ಲ ನಾವು ನಾರ್ಮಲ್ ಆಗಿ ಅದನ್ನು ಸ್ವಲ್ಪ ಕೆಮಿಕಲ್ ಹಾಕಿದ್ರೇನೆ ಇಳುವರಿ ಬರ್ತದ್ರಿ, ಇಲ್ಲಾಂದ್ರೆ ಲಾಸ್ ಆಗುವಂತದ್ದು ಇರ್ತದೆ. ಹೀಗಾಗಿ ಅದನ್ನ ಆ ರೀತಿ ಮಾಡ್ತೀವಿ. ಇದನ್ನ ನಮಗೆ ದಿನ ಬಳಕೆಗಾಗಿ ಈ ರೀತಿ ಮಾಡ್ತೀವಿ. ಈಗ ನೀವು ಹತ್ತಿ, ಗೋವಿನ ಜೋಳ, ಸೂರ್ಯಕಾಂತಿ, ಗೋಧಿ, ಕಡಲೆ ಇವನ್ನೆಲ್ಲ ಬೆಳಿತೀನಿ ಅಂದ್ರೆ ಎಷ್ಟು ಇಳುವರಿ ಬರುತ್ತೆ ತಮಗೆ ವರ್ಷಕ್ಕೆ? ಸರ್, ಇದು ಮೆಕ್ಕೆಜೋಳ ಅಂತಂದ್ರೆ ನಮ್ಗೆ 20-25 ಕ್ವಿಂಟಲ್ ಬರ್ತದೆ ಸರ್ ಪ್ರತಿ ಎಕರೆಗೆ ಇಳುವರಿ. ಮತ್ತೆ ಹತ್ತಿ ನೋಡಿದ್ರೆ 12 ಕ್ವಿಂಟಲ್ ವರೆಗೂ ಹತ್ತಿ ಬರ್ತದೆ ಸರ್. ಈ ಸನ್ಫ್ಲವರ್ ನಮ್ದು 9-11 ಕ್ವಿಂಟಲ್ ವರೆಗೂ ನಮ್ಗೆ ಸನ್ಫ್ಲವರ್ ಇಳುವರಿ ಬರ್ತದೆ ಸರ್. ಮತ್ತೆ ಗೋಧಿ ಏನಾದ್ರು ಹಾಕಿದ್ವಿ ಅಂದ್ರೆ ಸರ್ ನಮ್ಗೆ ದನಕರುಗಳಿಗೆ ಹೊಟ್ಟಬೇಕಾಗ್ತದೆ, ನಾವು ಗೋಧಿ ಹಾಕಿ ಹಾಕ್ತಿವಿ ಸರ್ ನೀರಾವರಿ ಗೋಧಿನ. ಆ ನೀರಾವರಿ ಗೋಧಿ ಏನಿದೆ ಸರ್ ಒಂದು ಎಕರೆಗೆ 12 ಕ್ವಿಂಟಲ್ ವರೆಗೂ ನಮ್ಗೆ ಇಳುವರಿ ಬರ್ತದ್ರಿ. ಜೊತೆಗೆ ನಾವು ಆಹಾರ ಧಾನ್ಯಕ್ಕಿಂತ ಹೆಚ್ಚಾಗಿ ನಮ್ಮ ಈ ಹಸುಗಳನ್ನು ಸಾಕಕ್ಕಾಗಿ ಅವಕ್ಕಾಗಿ ಹೊಟ್ಟು ಮೇವಿಗೋಸ್ಕರ ಅಂತೂ ನಾವು ಹಾಕ್ಲೇಬೇಕು. ಹೀಗಾಗಿ ನಾವು ಅದನ್ನು ಗೋಧಿನೂ ಹಾಕ್ತೀವಿ ಸರ್. ನಾವು ಈ ಎಲ್ಲದರ ಮಾರುಕಟ್ಟೆ ಹೇಗಿದೆ ತಮಗೆ ಮಾರುಕಟ್ಟೆ? ಸರ್, ನಮ್ದು ನರಗುಂದಲ್ಲಿ ಮಾರುಕಟ್ಟೆ ಚೆನ್ನಾಗಿದೆ ರೀ. ಅವತ್ತಿನ ಏನ್ ದರ ಇದೆ ಆ ದರದೊಳಗೆ ನಾವು ಮಾರ್ಕೆಟ್ ಮಾಡ್ತೇವೆ. ಅಂದ್ರೆ ತಾವು ದಲ್ಲಾಳಿಗಳ ಮೂಲಕ ತಾವು ಮಾರುಕಟ್ಟೆಯನ್ನ ಇದ್ರ ಮಾಡ್ತೇವೆ ಸರ್? ಅವರೇ ಬಂದೆಲ್ಲ ತಗೊಂಡ್ ಹೋಗ್ತಾರ? ಹಾ ಸರ್, ಅವರೇ ಹೋಯ್ತಾರೆ ಸರ್, ಏನ್ ತೊಂದ್ರೆ ಇಲ್ಲ. ಮತ್ತೆ ನಮ್ಗೆ ಕಡ್ಲಿ, ಜೋಳ ತಿನ್ನುವಂತ ಪದಾರ್ಥಗಳನ್ನ ಬೇರೆ ಬೇರೆ ಇದು ಆರ್ಗ್ಯಾನಿಕ್ ಮಾಡಿರೋದ್ರಿಂದ ರೀ ಬೇರೆ ಬೇರೆ ರಾಜ್ಯಗಳಿಂದ ತಿನ್ನುವರಿಗೆ 10-20 ಕೆಜಿ ಈ ರೀತಿನೂ ಕೇಳ್ತಾರೆ. ಅವ್ರಿಗೆಲ್ಲ ನಾವು ಅವ್ರಿಗೆ ವಿರಲ್ ಮುಖಾಂತರ ಮತ್ತೆ ಇನ್ನಿತರ ಬಸ್ಸಿನ ಮುಖಾಂತರವಾಗಿ ಅವ್ರಿಗೆ ತಿನ್ನುವಂತ ಆಹಾರ ಧಾನ್ಯಗಳನ್ನ ಇದು ನಾನ್ ಕೆಮಿಕಲ್ದೊಳಗೆ ಬೆಳೆದಿರ್ತೀವಿ ರೀ ಸರ್, ರಾಸಾಯನಿಕ ಮುಕ್ತದೊಳಗೆ. ಹೀಗಾಗಿ ಅವ್ನ ನಾವು ಅವ್ರು ಯಾರಿಗೆ ಎಲ್ಲಿ ಹೇಳ್ತಾರೆ ಅವ್ರಿಗೆ ನಾವು ಪಾರ್ಸಲ್ ಹಾಕ್ತೀವಿ ರೀ ವಿರಲ್ಗೆ. ಅದು ಪರಿಚಯ ಇರಲಿ ಅಥವಾ ನಮ್ಗೆ ವಾಟ್ಸಪ್ನಲ್ಲೇ ಅಥವಾ ನಮ್ಗೆ ಫ್ರೆಂಡ್ ಸರ್ಕಲ್ನೊಳಗೆ ಅಥವಾ ಒಬ್ಬರಿಂದ ಒಬ್ಬರಿಗೆ ಹರಡಿ ಬಾಯಿಂದ ಬರಡಿ ಅವರು ನಮ್ಗೇನಾದ್ರೆ ನೀವು ಚೆನ್ನಾಗಿ ಬೆಳೀತಾ ಇದ್ರಿ, ಸಾವಯವದೊಳಗಿದೆ, ನಮ್ಗೆ ತಿನ್ನಾಕ ಆಹಾರ ಧಾನ್ಯಗಳು ಬೇಕು ಅಂತಂತಂದ್ರೆ ಅವುಗಳನ್ನ ಏನೈತಲ್ರಿ ನಾವು ವಿಳಾಸ ಕಳಿಸಿದ್ರೆ ನಾವು ವಿಆರ್ಎಲ್ ಮುಖಾಂತರ ಅವ್ರಿಗೆ ಕಳಿಸ್ತಾ ಇದೀವಿ ಸರ್. ಅಂದ್ರೆ ತಾವು ಏನು ಬೆಳೆದಂತ ಬೆಳೆಗಳನ್ನ ತಾವು ವಾಟ್ಸಪ್ ಅಲ್ಲೂ ಹಾಕ್ತೀರಾ, ಸ್ಟೇಟಸ್ ಅಲ್ಲಿ ಇಡ್ತೀರಾ, ಒಬ್ಬರಿಂದ ಒಬ್ಬರಿಗೆ ಇದು ಹರಡ್ತಾ ಹೋಗುತ್ತ ಬೆಳೆಗಳನ್ನ ಬೆಳೆದಿದ್ದನ್ನ ಅವಾಗ ಇದು ಪ್ರಚಾರ ಆಗಿ ಅವ್ರಿಗೆ ತಮ್ಗೆ ಎಷ್ಟು ಯಾವ ಈಗ ನೌಕರಿ ಮಾಡುವಂತ ಜನರಿಗೆ ಅಂತೂ ಆಹಾರ ಧಾನ್ಯ ಬೇಕೇ ಬೇಕು ಸರ್. ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಇಂಥ ಒಳ್ಳೆ ರೈತರು ಇದಾರೆ ಅವ್ರು ಅಂತ ತಿಳ್ಕೊಂಡು ನಮ್ಗೆ ಫೋನ್ ಮಾಡಿ ನಮ್ಗೆ 1 ಕೆಜಿ ಆಹಾರ ಧಾನ್ಯ ಬೇಕು ಅಂತೇಳಿ ನಮ್ಗೆ ಹೇಳ್ಕೊಂಡು ಅವ್ರು ಅಡ್ರೆಸ್ ಕೊಡ್ತಾರೆ, ಅವ್ರಿಗೆ ನಾವು ಹಾಕ್ತೇವೆ. ತಾವು ಈ ಸಾವಯವ ಪರಿಕರಗಳನ್ನ ಗೋಮಯ ಉತ್ಪನ್ನಗಳನ್ನ ತಾವು ತಯಾರಿಸ್ತಾ ಇದ್ರಿ, ಈ ವಸ್ತುಗಳನ್ನ ತಯಾರಿಸಲು ಯಾರಿಂದ ಪ್ರೇರಣೆ ಸಿಕ್ತು ತಮಗೆ? ಸರ್, ಇದು ನಾನು ಈಗ ಸುಮಾರು 1-5 ವರ್ಷದಿಂದ ಸರ್ ಸಾವಯವ ಕೃಷಿ ಜೊತೆಗೆ ಈ ಹನಿ ನೀರಾವರಿ ಪದ್ಧತಿಯೊಳಗೆ ನಾನು ತೋಟಗಾರಿಕೆ ಮಾಡಿದ್ದೆ ರೀ. ನನಗೆ ಅದು ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪಂಡಿತಿ ಪ್ರಶಸ್ತಿ ನಮ್ಮ ಕೃಷಿ ಇಲಾಖೆಯವರಿಂದ ಕೊಡಮಾಡಲ್ಪಟ್ಟಿದ್ರು. ಅದೇ ರೀತಿಯಾಗಿ ನಮ್ಗೆ ಒಂದು ಫಂಕ್ಷನ್ದೊಳಗೆ ಕಣ್ಣೀರ್ ಶ್ರೀಗಳು ನಮ್ಗೆ ಈ ರಾಸಾಯನಿಕ ಮುಕ್ತ ಕೃಷಿ ಮಾಡಿದ್ದಕ್ಕಾಗಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಇಟ್ಕೊಂಡಂತ ಸಮಯದೊಳಗೆ ಅವ್ರು ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ರು. ಅದೇ ವೇಳೆದೊಳಗೆ ಇನ್ನೊಬ್ರು ಗೋಮಯ ಉತ್ಪನ್ನಗಳನ್ನು ತಯಾರು ಮಾಡಿದಂತ ವ್ಯಕ್ತಿಗೂ ಸಹ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಆ ವ್ಯಕ್ತಿಗಳು ಏನ್ ಮಾಡಿದ್ರು ಅಂತಂದ್ರೆ ತಾವು ಮಾಡಿರುವಂತ ಈ ಶಗಣಿ ಮತ್ತು ಗೋಮೂತ್ರ, ಹಾಲು, ಮೊಸರು, ತುಪ್ಪವನ್ನು ಉಪಯೋಗಿಸಿಕೊಂಡು ಮಾಡಿರುವಂತ ಈ ದಿನಬಳಕೆ ವಸ್ತುಗಳನ್ನ ಅವರು ಜನರಿಗೆ ತೋರಿಸಬಹುದು. ಈ ದೇಶೀಯ ಹಸುವಿನ ಆಕಳ ಶಗಣಿಯಿಂದನೂ ಕೂಡ ಇಂತಿಂಥ ಪದಾರ್ಥಗಳನ್ನ ಅಥವಾ ದಿನಬಳಕೆ ವಸ್ತುಗಳನ್ನ ಮಾಡಬಹುದು ಅಂತ ತಿಳ್ಕೊಂಡು ಅವರೆಲ್ಲ ನೋಡ್ಲಿಕ್ಕಂತ ತಗೊಂಬಂದಿದ್ರಿ. ಅವಾಗ ಈಗ ನಮ್ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಾಗ ಅವನ್ನೆಲ್ಲ ನೋಡಿ ನಮ್ಮನ್ನು ಕೂಡ ಮನೆಯೊಳಗೆ ದೇಶೀಯ ಹಸು ಇದ್ದು ದೇಶೀಯ ಹಸು ಇದ್ದು ನಾವು ಯಾಕೆ ಇದನ್ನೆಲ್ಲ ಮಾಡಬಾರ್ದು ಒಂದು ಹವ್ಯಾಸ ಆಗಿ ತಗೋಬೇಕಂತ ಮನಸ್ಸಿನೊಳಗೆ ಬಂತು. ನಮ್ಮ ಮನೆಯೊಳಗೆ ಇರುವಂತಹ ಈ ದೇಶಿ ಹಸುಗಳಿಂದ ಶಗಣಿಯನ್ನ ಇದನ್ಯಾಕೆ ನಾವು ಒಂದು ದಿನಂಪ್ರತಿ ನಾವು ವಸ್ತುಗಳಾಗಿ ನಾನ್ ಕೆಮಿಕಲ್ ಆಗಿ ಅಂದ್ರೆ ಯಾವುದೇ ರಾಸಾಯನಿಕ ಇರದೇ ಅಂತಹ ಪದಾರ್ಥಗಳನ್ನ ಅಥವಾ ದಿನಬಳಕೆ ವಸ್ತುಗಳನ್ನ ಮಾಡಬಾರದು ಅಂತ ತಿಳ್ಕೊಂಡು ಅವನು ನೋಡಿ ಅದೇ ಫಂಕ್ಷನ್ಗೆ ಬಂದಂತ ಕಣ್ಣೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿಗಳು ನಮ್ಮನ್ನ ಸನ್ಮಾನ ಮಾಡಿದ ನಂತರ ಇದ್ರ ಬಗ್ಗೆ ನಾನು ಅವ್ರಿಗೆ ಕೇಳಿದರೆ ಗುರುಗಳು ನನಗೂ ಈ ಗೋ ಉತ್ಪನ್ನಗಳನ್ನ ತಯಾರು ಮಾಡ್ಬೇಕನ್ನೋ ಆಸೆ ಇದೆ ರೀ, ಇದಕ್ಕೆ ನಾವು ಯಾವ ರೀತಿ ಮಾಡ್ಲಿ ಅಂತ ಕೇಳಿದೆ. ಅವ್ರೇನಂದ್ರು ಇಲ್ಲ ನಮ್ಮ ಶ್ರೀಮಠ ಕೇಳಕ್ ಬಂದ್ರಿ, ನಾವ್ ನಿಮ್ಗ ಉಚಿತವಾಗಿ ನಿಮ್ಗ ಊಟ ಉಪಹಾರ ಎಲ್ಲಾ ಕೊಟ್ಟು ನಿಮ್ಗೆ ಉಳ್ಕೊಳಕ ವ್ಯವಸ್ಥೆನು ಮಾಡಿ ನಿಮ್ಗೆ ಉಚಿತವಾಗಿ ನಾವು ಕಳಿಸಿಕೊಡ್ತೀವಿ, ನೀವು ನಮ್ಮ ಮಠಕ್ಕೆ ಬಂದು ಕಲ್ಕೊಂಡು ಹೋಗ್ರಿ ಅಂತಂದ್ರೆ. ಅದೇ ಪ್ರಕಾರ ನಾವು ಇಲ್ಲಿ ಧಾರವಾಡದಿಂದ ಹೆಚ್ಚು ಕಡಿಮೆ ಒಂದು 6-7 ಜನ ಹೋಗಿದ್ದೀವ್ರಿ. ಅವತ್ತು ಕಣ್ಣೀರ್ ಮಠಕ್ಕೆ ಹೋಗಿ ಅಲ್ಲಿ ಹೋದ್ಮೇಲೆ ನಮ್ಗೆ ದ್ರಾಕ್ಷಾಯಿಣಿ ಡಾಕ್ಟರ್ ಇಲ್ಲಿಂದ ನಮ್ಮ ಧಾರವಾಡದಿಂದ ಅವ್ರು ಕರ್ಕೊಂಡು ಹೋಗಿ ಶ್ರೀಗಳಿಗೆ ಭೇಟಿ ಮಾಡಿಸಿ ನಮ್ಗೆ ಇಳ್ಕೊಳಕ ಒಂದು ವ್ಯವಸ್ಥೆ ಮಾಡಿ ಊಟ ಉಪಚಾರದ ಮಾಡಿ ಶ್ರೀಗಳನ್ನ ಭೇಟಿ ಮಾಡಿಸಿ ಅವರು ನಮ್ಮನ್ನ ಅಲ್ಲೇ ವ್ಯವಸ್ಥೆ ಮಾಡಿ ವಾಪಸ್ ಬಂದ್ರಿ ಅವರು. ನಾವು ಒಂದು 4 ದಿನ ಇದ್ದು ಈ ಎಲ್ಲ ತರಬೇತಿಗಳನ್ನ ಅಲ್ಲಿ ಶ್ರೀಗಳ ಮಠದೊಳಗ ಕಣ್ಣೀರ್ ಮಠದೊಳಗ ಕಲ್ತು ಬಂದಿವಿ ಗುರುಗಳು. ತಾವು ಸಾವಯವ ವಸ್ತುಗಳಿಂದ ಪರಿಕರಗಳನ್ನ ಮಾಡಿ ನಮ್ಮ ರಾಜ್ಯದಾದ್ಯಂತ ಇವುಗಳನ್ನ ಮಾರಾಟ ಮಾಡ್ತಾ ಇದ್ರಿ, ಬಹಳ ಸಂತೋಷ. ಯಾಕಂದ್ರೆ ಸಾವಯವ ಕೃಷಿಯ ಜೊತೆಗೆ ಸಾವಯವ ಪರಿಕರಗಳನ್ನ ಮಾಡಿ ಮೌಲ್ಯವರ್ಧನ ತಾವು ಹೆಚ್ಚಿಸ್ತಾ ಇದ್ರಿ, ಬಹಳ ಸಂತೋಷ. ಈ ಉತ್ಪನ್ನಗಳು ಅಂದ್ರೆ ನಮ್ಮ ದೇಶೀಯ ಹಸುಗಳ ಸಗಣಿಯಿಂದ ಈ ಪರಿಕರಗಳನ್ನ ತಯಾರಿಸ್ತಾ ಇದ್ರಲ್ಲ, ಸುಲಭದ ಮಾತಲ್ಲ ಇದು, ವಿಶಿಷ್ಟವಾದದ್ದು. ನೋಡ್ಲಿಕ್ಕೆ ಎಷ್ಟು ಚಂದ ಚಂದ ಮೂರ್ತಿಗಳನ್ನ ತಾವು ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಬಹಳ ಸುಂದರವಾಗಿದ್ದಾವೆ ಮೂರ್ತಿಗಳು. ಗಣಪತಿ ಮೂರ್ತಿ ಆಗಿರ್ಬೋದು, ಸರಸ್ವತಿ ಮೂರ್ತಿ ಆಗಿರ್ಬೋದು, ಶಿವನ ಮೂರ್ತಿ ಆಗಿರ್ಬೋದು, ಕಲಾಕೃತಿಯನ್ನ ತಾವು ನಿರ್ಮಾಣ ಮಾಡಿದಿರಿ. ಇದರಲ್ಲಿ ಮೊದಲಿಂದ ಗೊತ್ತಿತ್ತ? ಇಲ್ಲ ಸರ್, ನನಗೆ ಈ ಕಲೆ ಮೊದಲಿಂದ ಏನು ಗೊತ್ತಿರಲಿಲ್ಲ ಸರ್. ಅವತ್ತೇನು ನಾನು ಸತ್ಕಾರ ಸಮಾರಂಭಕ್ಕೆ ಕರೆದಿದ್ರಲ್ಲ, ಅವತ್ತು ಶ್ರೀಗಳು ಬಂದಾಗ ಮತ್ತೆ ನನ್ನ ತರನೇ ಇನ್ನೊಬ್ರು ಗೋತ್ಪನ್ನ ಮಾಡಿದಾಗ ಅದನ್ನ ನೋಡಿ ನನಗೊಂದು ಕಲ್ಪನೆ ಬಂತು ಸರ್. ಯಾಕೆ ಅದನ್ನು ನಾನು ಈ ಕೃಷಿ ಜೊತೆಗೆ ಅದನ್ನ ಮಾಡ್ಬೇಕಂತ ಅನಿಸ್ತೆ ಅಂತಂದ್ರೆ ಸರ್, ಈಗ ದೇಶೀಯ ಹಸು ಅಂತಂದ್ರೆ ಅಂದ್ರೆ ಎಲ್ಲರಿಗೂ ಮೈಂಡ್ ಒಳಗೆ ಬರೋದು ಏನಂತಂದ್ರೆ ಇದು ಎಷ್ಟು ಹಾಲು ಕೊಡ್ತದೆ ಅನ್ನೋದು ಒಂದು ತಲೆಯೊಳಗೆ ಬರ್ತದ್ರಿ. ಈಗ ನಾವೊಂದು ದೇಶೀಯ ಹಸು ಜವಾರಿ ಆಕಳ ತಂದಿನ ಅಂದ್ಕೊಳ್ಳೋಣ, ಏ ಜವಾರಿ ಆಕಳ ಯಾಕೆ ತಂದೀವ ಮರೆಯ ನೀನು, ಅದೇನ್ ಮಾಡ್ತದೆ ಒಂದು ಲೀಟರ್ ಹಾಲು ಕೊಡಂಗಿಲ್ಲ, ಅದನ್ನ ತಗೊಂಡ್ಬಂದು ಏನ್ ಮಾಡ್ತೀವ್ರಿ, ಅದಕ್ಕೆ ನಾವು ಆಹಾರನ ಹಾಕೋದಾಗ್ತದೆ, ಅದರಿಂದ ಉಪಯೋಗ ಇಲ್ಲ ಅಂತಾರೆ. ಅಂತಂದ್ರೆ ನಾವು ಏನ್ ನೋಡೋದು ಅಂತಂದ್ರೆ, ದೇಶಿ ಹಸು ಅಂದ ತಕ್ಷಣ ನೋಡುದು ಅದು ಹಾಲು ಅಥವಾ ಹಾಲಿನ ಇಳುವರಿ ಎಷ್ಟು ಕೊಡ್ತದೆ ಅನ್ನೋದಷ್ಟು ನೋಡ್ತೀವ್ರಿ. ಹಬ್ಬಬ್ಬ ಅಂದ್ರೆ 2 liter ಕೊಡ್ಬೋದು ಲಾಸ್ಟ್ ಅಂದ್ರೆ. ನಾವು ವಿಚಾರ ಮಾಡ್ತೀವಿ 2 liter ಕೊಡ್ತೀವಿ ಅಂದ್ರೆ 50 rupees 1 liter, 2 liter ಮಾರಿದ್ವಿ ಅಂದ್ರೆ 100 rupees ಆಗ್ತದೆ ಅಂತೇಳಿ. ಇದನ್ ಯಾಕೆ ನಾವು ಇಷ್ಟೆಲ್ಲ ಬೆಳಗ್ಗೆಯಿಂದ ಸಂಚಾನ ಆದ್ರೂ ಉಪಚಾರ ಮಾಡಿ ಇಷ್ಟೇ ಬರೀ 100 rupees ಸಲುವಾಗಿ ಯಾಕೆ ನಾವು 2 liter ಹಾಲಿಂದ 100 rupees ಸಲುವಾಗಿ ಯಾಕೆ ನಾವು ಇದನ್ನ ಸಾಕ್ಬೇಕು ಅನ್ನೋ ಭಾವನೆಯಾದವ್ರ ಜಾಸ್ತಿ ಇದೇವ್ರಿ. ಆದ್ರೆ ದೇಶೀಯ ಹಸುವಿನಿಂದ ಎಷ್ಟು ಲಾಭ ಅದ ಅನ್ನೋದನ್ನ ನಾ ಕಣ್ಣೀರ್ ಮಠದೊಳಗೆ ಹೋದ್ಮೇಲೆ ಕಲ್ತೆ ಸರ್. ದೇಶೀಯ ಹಸುವಿಂದ ಈ ಹಾಲಿನಕ್ಕಿಂತ 10 times ನಾವು ಇದ್ರೊಳಗ ನಾವು ದುಡಿಮೆಯನ್ನು ಮಾಡಬಹುದು ಸರ್. ಇದನ್ನ ಪ್ರೊಸೆಸಿಂಗ್ ಮಾಡಿ ಅಂದ್ರೆ ದೇಶೀಯ ಹಸುವಿನಿಂದ ಬರುವಂತದ್ದು ಶಗಣಿ ಅಥವಾ ಗೋಮೂತ್ರ, ಹಾಲು, ಮೊಸರು, ತುಪ್ಪ ಅಂದ್ರೆ ಈ ಪಂಚಗವ್ಯಗಳು ಅಂತಿವೆ. ಈ ಪಂಚಗವ್ಯಗಳನ್ನು ಇಟ್ಕೊಂಡು ನಾವು ಯಾವ್ಯಾವ ವಸ್ತುಗಳನ್ನು ಮಾಡಬಹುದು ಅನ್ನೋದನ್ನ ಕಲ್ತದ್ದು ಆ ಕಣ್ಣೀರ್ ಮಠದ ಶ್ರೀ ಮಠದೊಳಗೆ ಕಲ್ತದ್ರಿ. 2 liter ಹಾಲು ಮಾಡ್ಬೇಕಾದ್ರೆ 100 rupees ಸಿಗ್ತದೆ ಅಂತಂದ್ರೆ ನಾವು ಅದನ್ನೇ ನಾವು ದೇಶೀಯ ಹಸುವಿನ ಗೋಮೂತ್ರನ ನಾವು ಸಂಸ್ಕರಣೆ ಮಾಡಿದಾಗ ಅದೇ 1 liter ಗೋಮೂತ್ರನ ನಾವು 400-500 rupees ಲೀಟರ್ ಮಾರ್ತೀವ್ರಿ. ಅಷ್ಟು ಗೊತ್ತದ, ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಆಮ್ಯಾಗ ಯಾವ್ಯಾವ ಮಾಡ್ತೀವಿ ಅನ್ನೋದನ್ನು ಗೊತ್ತಿಲ್ಲ ರೀ ಅದ್ರೊಳಗ. ಅಂದ್ರೆ ದೇಶೀಯ ಹಸುವಿನ ಸಗಣಿಯೊಳಗ ನಾವು ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ನಾವು ಏನೇನು ಮಾಡಬಹುದು ಅಂತಂದ್ರೆ, ಈ ದೇಶೀಯ ಹಸುವಿನೊಳಗ ನಾವು 2 liter ಹಾಲಿಗೆ ನಾವು 100 rupees ಕೊಟ್ರೆ ಅದೇ 1 liter ಗೋಮೂತ್ರದ ಅರ್ಕ ಮಾಡಿದ್ರೆ 400 rupees ಕೊಡ್ತೀವಿ. ಅದೇ 1 kg ಸಗಣಿ ಆದ್ರೆ ನಾವು ಮಿನಿಮಮ್ ಅಂತಂದ್ರು 300 rupees 1,000 1 kg ಸಗಣಿ ಒಳಗೆ ನಾವು ಗಳಿಸಬಹುದು, ತೆಗಿಬಹುದು ಸರ್. ನಾವು ಬರೀ ಅದನ್ನ ದೇಶೀಯ ಹಸು ಅಂತ ಹಾಲು ಒಂದು ನೋಡಬಾರ್ದು, ಅದರಲ್ಲಿ ಬರುವಂತ ಶಗಣಿ ಗೋಮೂತ್ರವನ್ನ ಅದನ್ನ ನೋಡಿದಾಗ ಹಾಲು ಮೊಸರು ತುಪ್ಪನು ಸಹಿತ 3,000 rupees ಕೆಜಿ ಕೊಡ್ತಾ ಇದ್ದೇವೆ 1 kg. ಅದೇ ರೀತಿ ಹಾಲಂತೂ ಮಾರಾಟ ಮಾಡಲ್ಲ, ಮೊಸರನ್ನು ಮಾರಾಟ ಮಾಡಂಗಿಲ್ಲ, ನಮಗ್ ಬೇಕಾಗ್ತದ ಅಂತ ಹೇಳ್ಕೊಂಡು. ಹೀಗಾಗಿ ನಾವು ಹಾಲು ಮೊಸರನ್ನು ನೋಡಿದನ್ನ ಅದ್ರಾಗಿರುವಂತ ಈ ಗೋಮೂತ್ರ ಮತ್ತೆ ಗೋಮಯ ಅಂದ್ರೆ ಶಗಣಿಯನ್ನ ಇದನ್ನ ನಾವು ಪ್ರೊಸೆಸಿಂಗ್ ಮಾಡಿದಾಗ 1 kg ಶಗಣಿಯನ್ನ 1,000 rupees ವರ್ಗೂ ಗಳಿಸಬಹುದು. ಅದ್ ಯಾವ ರೀತಿ ಅಂತಂದ್ರೆ, ಎಲ್ಲರೂ ನಾವು ಆರೋಗ್ಯ ಬೇಕು ಅಂದ್ರೆ ಐಶ್ವರ್ಯಕ್ಕಿಂತ ನಮ್ಗ ಆರೋಗ್ಯ ಮುಖ್ಯ. ನಾವು ಬೆಳಗ್ಗೆ ಎದ್ದ ತಕ್ಷಣ ಅಂತಂದ್ರೆ ನಾವು ಒಂದು ಹಲ್ಪುಡಿ ಟೂತ್ ಪೌಡರ್ ಅನ್ನು ಯೂಸ್ ಮಾಡ್ತೀವಿ. ಆ ಟೂತ್ ಪೌಡರ್ ಇದೆ ಅಂತಂದ್ರೆ ವಿದೇಶಿ ಕಂಪನಿಯಿಂದ ಬಂದಿರುವಂತದ್ದು. ನಾವು ಮೊದಲು ದುಡ್ಡು ಕೊಟ್ಟು ತರ್ತೀವಲ್ಲ, ಅದು ಮೊದಲು ವಿದೇಶಿ ಕಂಪನಿಗಳಿಗೆ ಹೋಗುತ್ತೆ, ನಮ್ಮ ದೇಶ ಬಿಟ್ಟು ಹೊರಗಡೆ ಹೋಗುವಂತ ದುಡ್ಡು. ರುದ್ರಗೌಡ ಅವರೇ, ತಾವು ದೇಶೀಯ ಹಸುಗಳಿಂದ ಈ ಸಾವಯವ ಪರಿಕರಗಳನ್ನ ತಾವು ಮಾಡ್ತಾ ಇದ್ದೀರಿ, ಯಾವ್ಯಾವ ವಸ್ತುಗಳನ್ನ ತಾವು ತಯಾರಿಸ್ತಾ ಇದ್ದೀರಿ, ಸ್ವಲ್ಪ ಅದರ ಪಟ್ಟಿಯನ್ನ ನಮಗೆ ಹೇಳಿದ್ರೆ ನಮ್ಮ ಕೇಳುಗರಿಗೂ ಅನುಕೂಲ ಆಗ್ತದೆ. ಎಸ್ ಸರ್, ಈ ಗೋಮಯ ಉತ್ಪನ್ನಗಳ ಸುಮಾರು 15-20 ವಿವಿಧ ವಸ್ತುಗಳನ್ನ ತಯಾರು ಮಾಡಬಹುದು ರೀ. ಅದ್ರೊಳಗೆ ಯಾವ್ದಾವ್ದು ಅಂತ ಕೇಳಿದ್ರೆ, ಒಂದು ಗೋದಂತ ಅಂತೇಳಿ ಟೂತ್ ಪೌಡರ್ ಅದನ್ನು ತಯಾರು ಮಾಡಬಹುದು, ಮತ್ತೆ ಪಂಚಗವ್ಯ ಸೋಪ್ಗಳು, ಆಮ್ಯಾಗ ಗೋ ಅರ್ಕಗಳು, ಮತ್ತೆ ಧೂಪ ಮಾಡ್ಲಿಕ್ಕೆ ಬರ್ತದೆ, ಆಮ್ಯಾಗೆ ಹರ್ಬಲ್ ಸೋಪ್ಗಳಂತೂ ಸಹಿತ ಮಾಡ್ಲಿಕ್ಕೆ ಬರ್ತದೆ, ಜೊತೆಗೆ ವಿಭೂತಿಗಳು ಬರ್ತದೆ, ಪಾತ್ರಿತಿಕ್ಕು ಸೋಪ್ಗಳು ಬರ್ತದೆ, ಫಿನಾಯ್ಲ್ ಬರ್ತದೆ, ಆಮೇಲೆ ಅಗ್ನಿಹೋತ್ರ ಮತ್ತು ಹೋಮ ಹವನಕ್ಕೆ ಬೇಕಾದಂತ ಬೆರಣಿಗಳು ಬರ್ತದೆ, ಆಮ್ಯಾಗೆ ನಾವು ತುಪ್ಪನು ಸಹಿತ ಮಾರಾಟ ಮಾಡ್ತಾ ಇದೀವಿ ಸರ್. ಆಮ್ಯಾಗೆ ತುಪ್ಪದ ದೀಪಗಳನ್ನು ಮಾಡ್ತೀವಿ ರೀ, ಆ ದೀಪದೊಳಗೆ ತುಪ್ಪ ಹಾಕಿ ರೆಡಿಮೇಡ್ ಅಂತಾರಲ್ಲ ಆ ರೀತಿ ತುಪ್ಪ ದೀಪಗಳನ್ನು ಮಾಡ್ತೀವಿ, ಮತ್ತೆ ಜೊತೆಗೆ ತಲೆನೋವು ಅದು ಬಂದಾಗ ಅಮೃತ ದರ ರೂಲನ್ನು ಬರ್ತದಲ್ಲ ಆ ಟೈಪ್ ಒಂದು ರೂಲನ್ನು ಮಾಡ್ತಾ ಇದೀವಿ ಅದ್ರ ಜೊತೆಗೆ. ಮತ್ತೆ ಈ ಮೊಬೈಲ್ ಎಂಟಿ ರೇಡಿಯೇಷನ್ ಚಿಪ್ ಅಂತ ಮಾಡ್ತಾ ಇದೀವ್ರಿ. ಎಂಟೈರ್ ರಿಲೇಷನ್ಶಿಪ್ ಎದಕ್ಕೆ ಉಪಯೋಗ ಅಂತಂದ್ರೆ, ಈ ನಮ್ಮ ಮೊಬೈಲ್ ಹಾನಿಕಾರಕ ವಿಕಿರಣಗಳನ್ನು ಸೂಸ್ತದಲ್ರಿ, ಇದನ್ನ ಒಂದ್ ಸ್ವಲ್ಪ ತಡೆಗಟ್ಟಕ್ಕೋಸ್ಕರ ರೇಡಿಯೇಷನ್ ಚಿಪ್ ಹಾಕೋದ್ರಿಂದ ಏನಾಗ್ತದ ಅಂತಂದ್ರೆ, ಈ ಗೋಮಯ ಶಗ್ನಿ ಒಳಗ ಒಂದು ವಿಶೇಷವಾದಂತ ಶಕ್ತಿ ಇರ್ತದ್ರಿ. ಇದು ಏನ್ ಮಾಡ್ತದ ಅಂತಂದ್ರೆ, ಈ ತರಂಗಗಳಿಂದ ಬರುವಂತ ವಿಕಿರಣಗಳನ್ನ, ಹಾನಿಕಾರಕ ವಿಕಿರಣಗಳನ್ನ ತಡೆಗಟ್ಟತದ್ರಿ. ಇದನ್ನ ನಮ್ದು ಏನೈತಿ ಅಂದ್ರೆ, ನಮ್ಮ ಮೊಬೈಲ್ ಈ ಹಿಂದ್ಗಡೆ ಹಾಕ್ಬಿಟ್ರೆ ಸಾಕು. ಇದೇನತ್ತ ಅಂದ್ರೆ, ಮೊಬೈಲ್ ನಮ್ದು ಹೀಟ್ ಆಗೋದನ್ನ ಕಡಿಮೆ ಮಾಡ್ತದ್ರಿ. ಆ ವಿಕಿರಣಗಳನ್ನ ತಡೆಗಟ್ಟಿದ್ರೆ ನಮ್ಗೆ ಅಪಾಯ ಅಂದ್ರೆ ಒಂದಿಷ್ಟು ತಗ್ಗಿಸುವಂತ ಕೆಲಸನ ಈ ರೇಡಿಯೇಷನ್ ಚಿಪ್ ಮಾಡ್ತದ್ರಿ. ಜೊತೆಗೆ ಸಾಮಾನ್ಯ ಕಪ್ಪುಗಳು ಮಾಡ್ತೀವಿ, ಆಮೇಲೆ ಕೀ ಚೈನ್ ಮಾಡ್ತೀವಿ, ಆದಿಯೋಗಿ ಶಿವನ ಮೂರ್ತಿಗಳನ್ನು ಮಾಡ್ತೀವಿ, ಆಮೇಲೆ ಗಣೇಶ ಮೂರ್ತಿಗಳನ್ನು ಒಂದು 3 ಇಂಚಿಂದು ಒಂದು 5 ಇಂಚಿಂದು ಅವನ್ ಮಾಡ್ತೀವಿ. ಇಷ್ಟೇ ಅಲ್ಲದ ಇನ್ನೂ ಬೇರೆ ಬೇರೆ ಮೂರ್ತಿಗಳು, ದೀಪಗಳನ್ನು ಗೋ ಅರ್ಕನ್ನು ಮಾಡ್ತಿದ್ದೀವಿ. ಈ ರೀತಿಯಾದ ಎಲ್ಲ ವಸ್ತುಗಳನ್ನು ನಾವು ಮಾಡಬಹುದು. ಇವನ್ನ ಎಲ್ಲಗಳನ್ನು ನಾವು ವಿವಿಧ ಅಲಂಕಾರಿಕ ವಸ್ತುಗಳನ್ನು ಮಾಡ್ತೀವಿ. ಈಗ ನೀವು ಅಂದಂಗೆ ಅಲಂಕಾರಿಕ ವಸ್ತುಗಳಾಗ ವಾಲ್ ಹ್ಯಾಂಗಿಂಗ್ ಮೂರ್ತಿಗಳು ಬರ್ತಾವ್ರಿ, ಅವು ನಾವು ಪ್ಲಾಸ್ಟಿಕ್ ಅನ್ನು ಕೊಡೋದ್ರಿಂದ ಅವು ಏನಾದ್ರೂ ಕೈ ತಪ್ಪಿ ಕೆಳಗೆ ಬಿದ್ದಾಗ ಒಡೆದೋದು ಅಂತಂದ್ರೆ ಅದು ಮಣ್ಣಿನಲ್ಲಿ ಕೊಳೆಯೋದಿಲ್ಲ, ಅಥವಾ ಸುಟ್ರೆ ಅದು ಪರಿಸರಕ್ಕೆ ಹಾನಿ ಇರ್ತದೆ. ಅದನ್ನ ನಾವು ಗಾಡಿಗೆ ಹಾಕುವಂತವನ್ನ, ಅಥವಾ ನಮ್ಮ ಪ್ರೀತಿ ಪಾತ್ರರಿಗೆ ಯಾರಿಗಾದ್ರೂ ನಾವು ಏನಾದರೂ ಗಿಫ್ಟ್ ಮಾಡ್ಬೇಕಂತಂದ್ರೆ, ಉಡುಗೊರೆ ಕೊಡ್ಬೇಕಂತಂದ್ರೆ, ಶಗ್ನಿಂದ ಮಾಡಿರೋದಂತ ಈ ವಾಲ್ ಹ್ಯಾಂಗಿಂಗ್ ಮೂರ್ತಿಗಳು ಬರ್ತವೆ, ಅಂತದನ್ನ ನಾವು ಉಡುಗೊರೆ ಏನಾದ್ರೂ ಕೊಟ್ಟಿವಿ ಅಂತಂದ್ರೆ ಅದು ಗೋಮಯ ಲಕ್ಷ್ಮಿನೂ ಒದಗಿ ಬಂದಂಗ ಅವ್ರಿಗೆ, ಜೊತೆಗೆ ಪರಿಸರಕ್ಕೆ ಹಾನಿ ಆಗದೆ ಇರುವಂತದ್ದು. ಅದು ಅಕಸ್ಮಾತ್ ಆದ್ರೆ ಮುರಿದ್ರೆ ಬಿದ್ದು ಹೊಡೆದ್ರೆ ಅದನ್ನ ನಾವು ಏನಾದ್ರೂ ನಾವು ಅದನ್ನ ಯಾವ್ದಾರು ಗಿಡದ ಬಿಡ್ಕ ಹಾಕಿದ್ರೆ ಅದೇನಾಗ್ತದೆ, ಗೊಬ್ಬರ ಆಗಿ ಪರಿವರ್ತನೆ ಆಗ್ತದ್ರಿ. ಹೀಗಾಗಿ ಇಂತ ಈ ಉಡುಗೊರೆ ಕೊಡುವಂತ ಬೇರೆ ಬೇರೆ ವಸ್ತುಗಳನ್ನು ಅಲಂಕಾರಿಕ ವಸ್ತುಗಳನ್ನು ತಾವು ತಯಾರು ಮಾಡ್ತಾ ಇದೆ. ಬಹಳ ಸಂತೋಷ. ತಾವು ಈ ಎಲ್ಲಾ ಸಾವಯವದಿಂದ ಅಂದ್ರೆ ದೇಶೀಯ ಹಸುವಿನ ಸಗಣಿಯಿಂದ ಏನು ತಯಾರಿಸ್ತಾ ಇದ್ದೀರಿ, ಈ ವಸ್ತುಗಳನ್ನು ತಯಾರಿಸ್ಲಿಕ್ಕೆ ತಾವು ಏನೇನು ಬಳಸ್ತೀರಿ? ದಂತ ಮಂಜನ ಅಂತ ಏನಲ್ಲ ಸರ್, ನಾವು ಏನ್ ಮಾಡ್ಬೇಕಂದ್ರೆ, ಈ ದೇಶೀಯ ಹಸುವಿನ ಸಗಣಿ ಇದೆಯಲ್ಲ, ಈ ಸಗಣಿಯನ್ನ ಬೆರಣಿ ಮಾಡ್ಬೇಕು. ಬೆರಣಿ ಮಾಡಿದ ನಂತರ ಅದನ್ನ ಚೆನ್ನಾಗಿ ಬಿಸಿಲಿನೊಳಗೆ ಒಣಗಿಸಿ ಅನಂತರ ಅದನ್ನ ನಾವು ಸುಡ್ಬೇಕ್ರಿ. ಸುಡದ್ ಹೆಂಗಂತಂದ್ರೆ, 80% ಒಳಗೂ ಸುಟ್ಟಿರ್ಬೇಕು, ಇನ್ನು 20% ಇನ್ನು ಇರುವಾಗ್ಲಿನ ಅದನ್ನ ಏರ್ಟೈಟ್ ಆಗಿ ಬಂದ್ ಮಾಡ್ಬೇಕು, ಮುಚ್ಚಬೇಕ್ರಿ. ಅದು ಇದ್ಲಿ ಆಗ್ಬೇಕು, ಅದು ಸುಟ್ಟು ಬೂದಿ ಆಗಬಾರ್ದು. ಬೂದಿ ಆದ್ರೆ ಅದಂತ ಶಕ್ತಿ ಕಳ್ಕೊಳತ್ರಿ, ಅದ್ರ ಅದ ಇಡ್ಲಿ ಆಗ್ಬೇಕದ. ಆ ಇಡ್ಲಿಯನ್ನ ಅದನ್ನ ಗ್ರೈಂಡರ್ಗೆ ಅಥವಾ ಮಿಕ್ಸರ್ಗೆ ಹಾಕೊಂಡು ಸಣ್ಣಾಗಿ ಪೌಡರ್ ಮಾಡ್ಕೊಂಡು, ಹಿರಿಯರಿಗೆ ಗೊತ್ತಿತ್ತಲ್ಲ ಈ ಸೈಂದ್ರ ಲವಣ ಹಾಕೋದು, ಅದ್ರ ಜೊತೆಗೆ ನಮ್ಮ ಬೇವು ಬೇವು ಅದ ಕಹಿ ಇರ್ತದೆ, ಹುಳಗಳು ಬರಂಗಿಲ್ಲ, ಬೇವು ಹಾಕೋದು, ತ್ರಿಫಲ ಚೂರ್ಣ ಹಾಕೋದು, ಆಮೇಲೆ ಪಚ್ಚ ಕರ್ಪೂರ ಹಾಕ್ಬೇಕು, ಆಮೇಲೆ ಶುಂಠಿ ಒಂದಿಷ್ಟು, ಕಾಳುಮೆಣಸು, ಈ ರೀತಿಯಾಗಿ ವಿವಿಧ ಒಂದು 18 ಗಿಡಮೂಲಿಕೆಗಳನ್ನ ಈ ನಾವು ಗೋದಂತ ಅಂತೇಳಿ ಒಂದು ಅದಕ್ಕೊಂದು ಹೆಸರಿಟ್ಟು ಲೇಬಲ್ ಮಾಡಿಕೊಂಡು ಅದನ್ನ ನಾವು ತಯಾರು ಮಾಡಿದೀವಿ ಸರ್. ಅದಕ್ಕೆ ಒಂದು 18 ತರ ಗಿಡಮೂಲಿಕೆ ನಾವು ಹಾಕಿರ್ತೀವ್ರಿ. ಅದ್ರಾಗ ನಾವು ಏನಾದ್ರೂ ನಮ್ಗೆ ಹಿರಿಯರಿಗೆ ಗೊತ್ತಿರ್ತಲ್ಲ ಆ ಏನು ಸಾಮಾನುಗಳು ಇರ್ತಾವಲ್ಲ ಅಲ್ಲೂ ಬರದೇ ಇರೋಕೆ, ಈಗ ಹೇಳಿದ ಲವಂಗ, ಆಮೇಲೆ ನೀಲಗಿರಿ ಎಣ್ಣೆ, ಈ ತರದ ವಸ್ತುಗಳನ್ನು ಅದ್ರಾಗ ಹಾಕಿದಾಗ ಅವು ಹಲ್ಲು ಎಲ್ಲ ನೋವು ಬರಲ್ಲ, ಆಮ್ಯಾಗ ಆ ಪ್ರೊಡಕ್ಟ್ ಲೇಯರ್ ಏನಿರುತ್ತೆ ಅಂದ್ರೆ ಅದೆಲ್ಲ ತುಂಬ್ಕೊಂತ ಬರ್ತದೆ, ಅಲ್ಗಾಡುವಂತ ಹಲ್ಲು ಗಟ್ಟಿ ಆಗ್ತದೆ. ಒಟ್ಟಾರೆ ಗೋದಂತ ಹಲ್ಪುಡಿಯಲ್ಲಿ ಇಷ್ಟೆಲ್ಲ ಸಾಮಗ್ರಿಗಳನ್ನು ಬೆರೆಸಿದೆ. ಒಂದು ಸಲ ನೀವು ಗೋದಂತ ಹಲ್ಪುಡಿಯನ್ನು ತಯಾರಿಸಿದ ಮೇಲೆ ಎಷ್ಟು ತಿಂಗಳವರೆಗೆ ಇದನ್ನು ಬಳಸಬಹುದು ಸರ್? ಇದಕ್ಕೆ ನಾರ್ಮಲ್ ಆಗಿ ಒಟ್ಟೆ ಎಕ್ಸ್ಪೈರಿ ಡೇಟ್ ಇರಲ್ಲ ಸರ್, ಇದಕ್ಕೆ ಹೆಂಗ ಲಾಂಗ್ ಟೈಮ್ ಹೋಗ್ತದೆ ಹಂಗೆಲ್ಲ ಅದ್ರ ಶಕ್ತಿ ಜಾಸ್ತಿ ಆಗ್ತದೆ. ಆದ್ರೂ ಕೂಡ 3 ವರ್ಷದವರೆಗೂ ನಾವು ಅದನ್ನ ಒಂದು ಅಲ್ಲಿವರೆಗೂ ನಿಲ್ಲಲ್ರಿ. ಅದು ಪ್ರತಿ ಅದನ್ನ ಪ್ರಾಡಕ್ಟ್ ತಯಾರು ಮಾಡೋದ್ರಿಂದ 2 ತಿಂಗಳೊಳಗಾಗಿ ಖಾಲಿ ಆಗ್ತದ್ರಿ. ಅದು ನೀವು 3 ವರ್ಷನೂ ಅದನ್ನ ಇಟ್ಕೊಂಡ್ರೆ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಲೇಬಲ್ ಎಲ್ಲ ಹಚ್ಚಿರಿ. ಇವ ಲೇಬಲ್ ಎಲ್ಲ ಎಲ್ಲಿಂದ ಮಾಡಿಸ್ತೀರಿ ಸರ್? ನಾನು ಹುಬ್ಳಿ ಒಳಗೆ ಮಾಡಿಸಿದ್ದೀನಿ ಸರ್. ಅವಕ್ಕೆಲ್ಲ ಲೇಬಲ್ ಎಲ್ಲ ಅಂಟಿಸಿ ಇವನ್ನೆಲ್ಲ ಮಾರುಕಟ್ಟೆಯಲ್ಲಿ ಮಾಡ್ತೀವಿ. ಅದೇ ರೀತಿ ಸರ್, ಹಲ್ ತಿಕ್ಕೊಂಡ್ಮ್ಯಾಗ ನಾವು ಸ್ನಾನ ಮಾಡಕ್ ಸೋಪ್ಗಳು, ಆ ಸೋಪ್ಗಳನ್ನು ಸಹಿತ ನಾವು ದಿನಂಪ್ರತಿ ಅದನ್ನೇ ಸ್ನಾನ ಮಾಡೋದ್ರಿಂದ ಚರ್ಮಕ್ಕೆ ಹಾನಿ ಮಾಡ್ತದೆ. ಅದೇ ರೀತಿ ನಾವು ಏನ್ ಮಾಡ್ತೀವಿ, ಪಂಚಗವ್ಯ ಸೋಪ್ಗಳು ಅಂತ ಮಾಡ್ತೀವಿ, ಮಿಲ್ತಾನಿ ಮಿಟ್ಟಿ ಅಂತ ತಗೊಂಡು ಅದಕ್ಕೊಂದಿಷ್ಟು ನಿರ್ದಿಷ್ಟ ಪ್ರಮಾಣದಂತ ಶಗನಿಯ ಪುಡಿ ಅಥವಾ ಹಸಿ ಶಗನಿಯನ್ನ ಅದನ್ನ ರಸ ಹಿಂಡಿ ಆ ರಸನೂ ಅದ್ರೊಳಗೆ ಹಾಕ್ತಿವಿ. ಅಂದ್ರೆ ಪಂಚಗವಿ ಸೋಪ್, ಪಂಚಗವ್ಯ ಸೋಪ್. ಇದ್ರಾಗ ಹಾಲು ಇರ್ತದ, ಮೊಸರು ಇರ್ತದ, ಸ್ನಾನಕ್ಕೆ ಸ್ನಾನಕ್ಕಾಗಿ ಬಳಸೋದಂತ. ಆಮೇಲೆ ಇದ್ರ ಮಿಲ್ತಾನಿ ಮಿಟ್ಟಿ ಅಂತ ಇರ್ತದ್ರಿ ಇದ್ರೊಳಗ. ಇದ್ರೊಳಗ ನಾವು ಸೀಗೆಕಾಯಿ ಪುಡಿ, ಅಂಟವಾಳ ಕಾಯಿ ಪುಡಿ ಇಂಥವನ್ನೆಲ್ಲಾನು ಹಾಕಿ, ಕಡ್ಲಿ ಹಿಟ್ಟು ಅದನ್ನು ಅಂತ ಪ್ರಮಾಣದೊಳಗೆ ಹಾಕಿ ಇಂಥವೆಲ್ಲ ಅದ್ರೊಳಗೆ ಹಾಕಿ ಆ ಸೋಪ್ಗಳನ್ನು ತಯಾರು ಮಾಡ್ತೀವ್ರಿ. ಇದರಿಂದ ಏನಾಗ್ತದ ಅಂತಂದ್ರೆ, ನಾವು ಸ್ನಾನ ಮಾಡುವಾಗ ನಮ್ಗೆ ಏನಾದರೂ ತುರಿಕೆ ಇದ್ರೆ, ಅಲರ್ಜಿ ಇದ್ರೆ, ಈ ಸೊಳಗುಗಳು ಯಾವ್ದಾದ್ರೂ ವಾಸಿ ಆಗ್ತದೆ, ಸ್ವಲ್ಪ ನಿಧಾನ ಆಗ್ತದೆ ರೀ. ಆ ಕೆಮಿಕಲ್ನಷ್ಟು ಫಾಸ್ಟ್ ಆಗಂಗಿಲ್ಲ, ಸ್ವಲ್ಪ ನಿಧಾನ ಆದ್ರೂ ನಮ್ಗೆ ಆಹ್ಲಾದಕರವಾಗಿರ್ತದ್ರಿ, ಮನಸ್ಸಿಗೆ ಒಂಥರ ನೆಮ್ಮದಿ ಇರ್ತದೆ, ಸೈಡ್ ಎಫೆಕ್ಟ್ ಯಾವುದು ಆಗಂಗಿಲ್ಲ ಸರ್. ಆನಂತರ ನಾವು ಸ್ನಾನ ಆದ್ಮೇಲೆ ಪೂಜೆ ಮಾಡ್ತೀವ್ರಿ, ಆ ಪೂಜೆಗೂ ನಾವು ಒಂದು ಊದಿನ ಕಡ್ಡಿ ತಗೊಂಡ್ಬರ್ತೀವಿ ಕೆಮಿಕಲ್ದು. ಆ ಊದಿನ ಕಡ್ಡಿಗೆ ಅದಕ್ಕೆ ಹಾಕಿರುವಂತ ಕೆಮಿಕಲ್ ಕಪ್ಪು ಇರ್ತದೆ ಇರ್ತದಲ್ರಿ, ಅದನ್ನು ಇಡ್ಲಿಯಿಂದ ಮಾಡಿರೋದ್ರಿ. ಆ ಇಡ್ಲಿ ಉಪಯೋಗಿಸ್ಬೇಕಾದ್ರೆ ನಾವು ಮರನ ಕಡಿಬೇಕಾಗ್ತದೆ, ಅಲ್ಲಿ ಮರ ಅರಣ್ಯ ನಾಶ ಆಗ್ತದೆ, ಆಮೇಲೆ ಪರಿಸರಕ್ಕೆ ಅದನ್ನು ಸುಟ್ಟ ನಂತರ ಹೋಗಿ ಪರಿಸರಕ್ಕೂ ಹಾನಿ ಆಗ್ತದೆ. ಅದೇ ನಾವು ಅದನ್ನ ಏನ್ ಮಾಡ್ತೀರಿ, ಈ ನಮ್ಮ ದೇಶಿ ಹಸುವಿನ ಸಗಣಿಯನ್ನು ತಗೊಂಡು ಇದರೊಳಗೆ ನಾವು ಏನ್ ಮಾಡ್ತೀವಿ, ಪಚ್ಚ ಕರ್ಪೂರ, ಲೋಬಾಣ, ಗುಗ್ಗಳ, ಸುಹಾಸನಿ ಬಿರುವಂತವು ಯಾವ್ಯಾವ ವಸ್ತುಗಳು ಅದ ಅಂದ್ರೆ, ನಾವು ದಿನಂಪ್ರತಿ ಬೆಳಗ್ಗೆ ಪೂಜೆ ಮಾಡ್ತೀವಿ, ಪೂಜೆ ಮಾಡುವ ಹೊತ್ತಿನಾಗ ದಿನ ಅಲಂಕಾರಿಕ ಹೂಗಳನ್ನು ಇಡ್ತೀವಿ, ವಿವಿಧ ಬೇರೆ ಬೇರೆ ರೀತಿ ಹೂಗಳನ್ನ ಆ ಹೂವನ್ನ ಬೆಳಗ್ಗೆ ಎದ್ದು ತಿಪ್ಪಿ ಎಸೆದು ಬಿಡ್ತೀವಿ. ಅದ್ರ ಬದಲಾಗಿ ಆ ಹೂಗಳನ್ನ ಶೇಖರಣೆ ಮಾಡ್ತಾನ ಒಂದ್ ಕಡೆ ನೆರಳು ಒಣಗಿ ಒಣಗಿಸ್ಬೇಕ್ರಿ. ಒಣಗಿಸಿ ಹೂಗಳನ್ನ ಒಣಗಿದ ನಂತರ ಅದನ್ನ ಮಿಕ್ಸರ್ಗೆ ಹಾಕಿ ಪೌಡರ್ ಮಾಡ್ಕೊಂಡು ಅದು ಒಂದ್ ಪ್ರಮಾಣದೊಳಗೆ ಈಗ ನಮ್ಮ ಸಗಣಿ ಇರ್ತದಲ್ಲ, ಈ ಸಗಣಿಯೊಳಗೆ ಮಿಕ್ಸ್ ಮಾಡೋದು. ಅದ್ರಾಗಷ್ಟು ಗುಗ್ಗಳ, ಲೋಬಾಣ, ಅಥವಾ ನೀವು ಇನ್ನೂ ಒಂಟ ಸ್ವಲ್ಪ ಇನ್ನೂ ಒಟ್ಟು ರೀಚ್ ಆಗ್ಲಿ ಅಂತಂದ್ರೆ ಶ್ರೀಗಂಧ ಪೌಡರ್ನ ಇಂಥವೆಲ್ಲ ಅದ್ರೊಳಗೆ ಹಾಕಿ ಅದನ್ನ ಚೆನ್ನಾಗಿ ಸುಗಂಧ ಬರಂಗ ಮಾಡಿ ಚೆನ್ನಾಗಿ ಅದನ್ನ ಚಪಾತಿ ಇಟ್ಟು ಈ ಹೆಣ್ಮಕ್ಳು ಚಪಾತಿ ಮಾಡ್ತಾರೆ, ಆತರ ಚೆನ್ನಾಗಿ ನಾದ್ಕೋಬೇಕ್ರಿ. ನಾದ್ಕೊಂಡ ನಂತರ ಅದನ್ನ ನಾವು 2 ಇಂಚಿಂದ ಒಂದು ಪೈಪ್ ಅಂದ್ರೆ ಒಂದು 10 mm ರೌಂಡ್ ಇರ್ಬೇಕ್ರಿ, ಅಂತದೊಂದು 2 ಇಂಚು ಅಥವಾ 3 ಇಂಚು ಆ ಸೈಜ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಆ ಪೈಪ್ ಫುಲ್ ಫಿಲ್ ಮಾಡ್ಕೊಂತ ಬರ್ಬೇಕ್ರಿ. ಅದನ್ನ ಆ ಚಪಾತಿ ಹಿಟ್ಟನ್ನ ಫಿಲ್ ಮಾಡ್ಕೊಂತ ಬಂದು ಇನ್ನೊಂದು ಒಂದು ಏನಾದ್ರು ಕಬ್ಬಿನಂತ ಅಥವಾ ಕಟ್ಟಿಗೆ ತಗೊಂಡು ಈ ಕಡೆಯಿಂದ ಈ ಕಡೆ ಪರಗಿಸ್ಬೇಕ್ರಿ. ಅದನ್ನ ಅದೇನಂಗ ಆಗ್ತದಂದ್ರೆ ನಾವು ಚಾಪಿಸ್ ಅಂತೀವಲ್ಲ, ಚಾಪಿಸ್ ತರ ಆಗ್ತದ್ರಿ. ಅದನ್ನ ಅದನ್ನ ಚೆನ್ನಾಗಿ ಬಿಸಿಲಾಗಿ ಒಣಗಿಸಿದ್ರಿ. ಒಣಗಿಸಿದ ನಂತರ ಒಂದ್ ಕಡೆ ನಾವು ಅದಕ್ಕೊಂದು ಸ್ವಲ್ಪ ದೀಪಕ್ಕೆ ಹಿಡಿದು ಅದನ್ನಂಟ ಬೆಂಕಿ ಹಚ್ಚಿದೀವಿ ಅಂತಂದ್ರೆ ಅದು ಏನಂತಂದ್ರೆ ನಮ್ಗೆ ವಾತಾವರಣದೊಳಗೆ ಹುಗಿ ಬರ್ತದ್ರೆ ಅಂದ್ರೆ ನಾವು ಉದಿನಕಡ್ಡಿ ಬದಲಾಗಿ ಆ ಹುಗಿ ಏನೈತಲ್ರಿ, ಯಾವ ಹುಡುಗರಿಗೆ ಕೆಮ್ಮನು ಬರಲ್ಲ ದಮ್ನು ಬರೋದಿಲ್ಲ, ನಾವು ಉದಿನಕಡ್ಡಿ ಹಚ್ಚಿದ್ವಿ ಅಂದ್ರೆ ಅತ್ತಾಗಿಂದ ಹುಡುಗರು ಕೆಂಪ್ಕೊಂತ ಹೊರಗೆ ಬರ್ತಾವ್ರೆ. ಆತರ ಎಲ್ಲ ಕೆಮಿಕಲ್ ಇದ್ರಾಗ ಹಾಕಿರಂಗಿಲ್ಲ, ಆಮ್ಯಾಗ ನಾವು ಏನ್ ಹಾಕಿಕೊಂಡು ನಮ್ಗೆ ಇದ್ರೊಳಗೆ ಗೊತ್ತಿರ್ತದ್ರಿ. ಹಿಂಗಾಗಿ ನಮ್ಗೆ ಅದೇನಂತಂದ್ರೆ ಮತ್ತೊಟ್ಟು ನಮ್ಮ ಆರೋಗ್ಯನೂ ಹಾಳಾಗಲ್ಲ, ಎಲ್ಲ ಪರಿಸರ ಸಂರಕ್ಷಣೆ ಜೊತೆಗೆ ಮನುಷ್ಯರ ಆರೋಗ್ಯನೂ ಸುಧಾರಿಸುತ್ತೆ, ಆರೋಗ್ಯನೂ ಸುಧಾರಿಸುತ್ತೆ, ಮತ್ತೆ ಎಷ್ಟೋ ಗಿಡಮರಗಳು ಇಂಡೈರೆಕ್ಟ್ ಆಗಿ ನಾವು ಉಳಿಸ್ದಂಗ ಆಗ್ತದ್ರಿ. ಆಮೇಲೆ ಇದು ಬೂದಿನೂ ಸಹಿತ ಸುಮಾರಲ್ಲ ಸರ್, ಇದ್ರಾಗ ಪೊಟ್ಯಾಸಿಯಂ ಇರ್ತದ್ರಿ, ಆ ಸುಟ್ಟಂತ ಬೂದಿನ ನಾವು ಯಾವ್ದಾದ್ರು ಗಿಡಕ್ಕೆ ಹಾಕಿದ್ರು ಸಹಿತ ನಾವು ಪೊಟ್ಯಾಸಿಯಂ ಹಾಕುವಂತ ಅವಶ್ಯಕತೆ ಇಲ್ಲ ಸರ್. ಈ ರೀತಿ ಇದು ದೇಶಿ ಹಸುಗಳಿಂದ ಅಂತಂದ್ರೆ ನಾವು ಏನು ಮಾಡಿದ್ರು ಸಹಿತ ಕಡಿಕಿದ ಏನು ಬೇಡ ಅಂತ ಸುಟ್ಟರು ಸಹಿತ ಅದರಿಂದ ನಮ್ಗೆ ಒಳ್ಳೇದನೇ ಇದೆ ಸರ್. ಪಂಚಗವ್ಯ ಸೋಪ್ಗಳು, ಆಮೇಲೆ ಡಿಶ್ ವಾಶ್ ಮಾಡ್ತೀವ್ರಿ, ಪಾತ್ರೆ ತೊಳೆಯೋ ಸೋಪ್ಗಳನ್ನ ಮನೆಯೊಳಗೆ ನಮ್ಮ ಬೂದಿ ತಗೊಂಡು ಸುಮ್ಮನೆ ಒಂದು ತೆಂಗಿನ ಜುಬ್ರು ತಗೊಂಡು ತೊಳಿತಿದ್ರು, ಈಗ ಯಾರು ಅದನ್ನ ಮುಟ್ಟಲ್ಲ, ಬೂದಿ ತಗೊಂಡು ಪಾತ್ರೆ ಎಲ್ಲ ಸ್ವಚ್ಛ ಮಾಡ್ತಿದ್ರಿ. ಅದನ್ನೇ ನಾವು ಈಗ ಏನ್ ಮಾಡ್ತೀವ್ರಿ, ಅದ ಬೂದಿನ ತಗೊಂಡು ಅದ್ರೊಳಗೆ ಒಂದಿಷ್ಟು ಸೀಗೆಕಾಯಿ ಪುಡಿನ, ಅಂಟವಾಳಕಾಯಿ ಪುಡಿನ, ಜೊತೆಗೆ ಈ ಬೇಸಿಗೆ ಒಳಗೆ ನಿಂಬೆ ಹಣ್ಣನ್ನ ನಾವು ಜ್ಯೂಸ್ ಮಾಡಿ ನಿಮ್ಗೆ ಸಿಪ್ಪೆ ಎಸೆದು ಬಿಡ್ತೀವ್ರಿ, ಬೆಣ್ಣಿನ ಸಿಪ್ಪೆನ ಅದನ್ನ ಒಣಗಿಸಿರಿ, ಅದನ್ನ ಪೌಡರ್ ಮಾಡಿ ಅದನ್ನ ಇದ್ರೊಳಗೆ ಹಾಕಿದ್ರೆ ಅದು ಹುಳಿ ಇರ್ತದೆ, ನಮ್ಮ ಕಲಿ ಬೇಕಾದಂತ ಜಿಡ್ ಪದಾರ್ಥ ಇರಲಿ, ಅದೆಲ್ಲ ಇದ್ರೊಳಗೆ ಹಾಕಿ ನಾವು ವಾಶ್ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಪಾತ್ರೆಗಳನ್ನು ಸ್ವಚ್ಛ ಆಗ್ತದೆ. ಅಕಸ್ಮಾತ್ ಆಗಿ ನೀರಿನ ಪ್ರಾಬ್ಲಮ್ ಆಗಿ ಏನಾದ್ರೂ ಒಂದಿಟ್ಟು ಉಳ್ಕೊಂಡ್ರು ಸಹಿತ ಅದು ನಮ್ಮ ಹೊಟ್ಟೆಗೆ ಹೋದ್ರೂ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಸರ್. ಈ ರೀತಿಯಾದಂತ ನಾವು ದಿನಬಳಕೆ ವಸ್ತುಗಳನ್ನ ಇದು ಏನಾಗ್ಬೇಕಂತಂದ್ರೆ ಸರ್, ಇದು ಎಲ್ರಿಗೂ ಅವೇರ್ನೆಸ್ ಆಗ್ಬೇಕು. ನೀವು ಇಲ್ಲಿ ತಂದಂತ ವಸ್ತುಗಳನ್ನ ನಾನು ನೋಡ್ತಾ ಇದ್ದೀನಿ, ಪಾತ್ರೆ ಸೋಪ್ ಆಗಿರ್ಬೋದು, ಪಂಚಗವ್ಯ ಸೋಪ್ ಆಗಿರ್ಬೋದು, ಪಿನಾಯ್ಲ್ ಇದೆ, ಇಲ್ಲಿ ಹಣತೆಗಳನ್ನು ತಂದಿದ್ದೀರಾ, ಕ್ಷಾಬಂಧನದ ರಾಖಿ ಸತಿಗೆ ತಗೊಂಡ್ಬಂದಿದ್ದೀರಾ, ವಿಭೂತಿ ಇದೆ ತಮ್ಮ ಹತ್ರ, ಗೋ ಅರ್ಕ ಇದೆ, ಭರಣಿಗಳಿದಾವೆ, ಸಾಂಬ್ರಾಣಿ ಕರ್ಪೂರ ಇದೆ, ಸಾಕಷ್ಟು ಇಲ್ಲಿ ವಿವಿಧ ಅಲಂಕಾರಿಕ ವಸ್ತುಗಳನ್ನು ಸಹ ತಂದಿದ್ದೀರಾ, ಬಹಳ ಸಂತೋಷ. ಮತ್ತೆ ಏನೇನ್ ಮಾಡ್ತೀರಿ ತಾವು? ಸರ್, ಧೂಪ ಮಾಡಿದ್ರಿ, ಡಿಶ್ ವಾಶ್ ಮಾಡ್ತಾ ಇದೀವ್ರಿ, ಜೊತೆಗೆ ನಾವು ತುಪ್ಪದ ದೀಪಗಳನ್ನು ಮಾಡ್ತೀವಿ. ಈಗ ಈ ದೇಶಿ ಹಸುವಿನಿಂದ ಏನಾದ್ರೂ ನಾವು ದೀಪ ಮಾಡಿದ್ವಿ ಅಂದ್ರೆ ಸರ್, ವಾತಾವರಣ ಶುದ್ಧವಾಗಿರ್ತದೆ ಸರ್. ಇದ ಮತ್ತ ಇದು ಒಡೆದ್ರು ಸಹಿತ ಅಥವಾ ಇದು ಸುಟ್ಟರು ಸಹಿತ ಸಂಪೂರ್ಣವಾಗಿ ಕರಿಗೆ ಹೋಗುವಂತದ್ರಿ. ಇದನ್ನ ನಾವು ಏನಾದ್ರು ಒಡೆದನ್ನ ಅಥವಾ ಸುಟ್ಟದನ್ನ ನಾವು ಗಿಡಗಳಿಗೆ ಹಾಕಿದ್ವಿ ಅಂದ್ರೆ ಇದು ಗೊಬ್ಬರವಾಗಿ ಮಾರ್ಪಡಕ್ಕೆ. ಅಗ್ನಿಹೋತ್ರ ಅಂತ ದಿನಂಪ್ರತಿ ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡ್ತಾರೆ. ಯಾರಿಗೆ ಅಗ್ನಿಹೋತ್ರ ಮಾಡಕ್ ಆಗಂಗಿಲ್ಲ ಅವರು ಈ ದಿನಂಪ್ರತಿ ಇದೊಂದು ದೀಪ ಹಚ್ತಾರೆ, ಅದು ಕಲ್ಲು ಅಥವಾ ಸ್ಟೀಲಿನ ಪ್ಲೇಟ್ನೊಳಗಿಟ್ಟು ಇದನ್ನ ಹಚ್ಚೋದ್ರಿಂದ ಇದೆಲ್ಲ ಪೂರ್ತಿಯಾಗಿ ಸುಟ್ಟು ಹೋಗ್ತದ್ರಿ. ಸುಟ್ಟು ಹೋಗೋದ್ರಿಂದ ಇದು ವಾತಾವರಣವನ್ನು ಶುದ್ಧಿಗೊಳಿಸುತ್ತೆ. ಅಗ್ನಿಹೋತ್ರದ ಬೆರಣಿಗಳು ಅಂತ ಮಾಡ್ತೀರಿ, ಇದು ಹೋಮ ಹವನ ಮತ್ತೆ ಅಗ್ನಿಹೋತ್ರ ಮಾಡುವವರಿಗೆ ಅವ್ರು ಒಂದು 4 ಇಂಚು ಅದ ಸೈಜ್ ಬೇರೆ ಬೇರೆ ಬರ್ತದ್ರಿ, ಅವನ್ನ ನಾವು ಏನ್ ಮಾಡ್ತೀವ್ರಿ ಅದನ್ನೊಂದು ಅಚ್ಚುಗಳಲ್ಲಿ ಅವನ್ ತಯಾರು ಮಾಡಿ 3 ಇಂಚು 4 ಇಂಚು 2 ಇಂಚು ಈ ರೀತಿ ಅವನ ಬೆರಣಿಗಳನ್ನು ಮಾಡಿ ಅವನ್ ಪಾಕೆಟ್ ಮಾಡಿ ಅಗ್ನಿಹೋತ್ರ ಮತ್ತೆ ಅದನ್ನ ಹೋಮ ಹವನ ಮಾಡುವಂತವ್ರಿಗೂ ಅವನು ಅಂತ ಕೊಡ್ತೀವಿ ಸರ್. ಜನಸ್ಪಂದನೆ ಹೇಗಿದೆ, ಇದನ್ನ ಖರೀದಿ ಮಾಡ್ಲಿಕ್ಕೆ ಆಸಕ್ತಿ ಹೊಂದಿದಾರೋ ಹೇಗೆ? ಸರ್, ಇದು ನಮ್ಗೆ ಉತ್ತರ ಕರ್ನಾಟಕದೊಳಗೆ ಇದ್ರ ಬಗ್ಗೆ ಬಹಳ ಜನರಿಗೆ ಕಲ್ಪನೆ ಇಲ್ಲ, ಇಲ್ಲಿ ಸಾವಯವದ ಬಗ್ಗೆನೂ ಬಹಳ ನಾಲೆಜ್ ಕಡಿಮೆ ಇದೆ, ಹೀಗಾಗಿ ಗೋ ಉತ್ಪನ್ನಗಳ ಬಗ್ಗೆನೂ ಬಹಳ ಕಡಿಮೆ ಇದೆ. ದಕ್ಷಿಣ ಕರ್ನಾಟಕದ ಜನರಿಗೆ ಅತಿ ಹೆಚ್ಚು ಇದು ಪ್ರಚಲಿತವಾಗಿರುವಂತದ್ರಿ, ಮತ್ತೆ ಅವ್ರಿಗೆ ಆರೋಗ್ಯ ಕೂಡ ಇದ್ರೊಳಗೆ ಅಡಗಿದೆ ಅಂತ ಅವ್ರಿಗೆಲ್ಲ ಸಂಪೂರ್ಣವಾಗಿ ಗೊತ್ತಿರೋದ್ರಿ. ಹೆಚ್ಚು ಗೋ ಉತ್ಪನ್ನಗಳು ತಯಾರಾಗೋದು ಮತ್ತು ಮಾರುಕಟ್ಟೆ ಅಂತಂದ್ರೆ ದಕ್ಷಿಣ ಕರ್ನಾಟಕ ಜಾಸ್ತಿ ರೀ. ಅಲ್ಲಿ ಎಲ್ಲರಿಗೂ ಈ ಗೋಗಳ ಬಗ್ಗೆ ಈ ಗೋವಿನ ಸಗಣಿ ಮತ್ತು ಗೋಮೂತ್ರದೊಳಗಿರುವಂತಹ ಅಗಾಧವಾದ ಶಕ್ತಿ ಇರ್ತದ್ರಿ. ಹೀಗಾಗಿ ವಾಟ್ಸಪ್ ಗುಂಪುಗಳು ಒಂದು 100-120 ಕೃಷಿಯ ಸಂಬಂಧಪಟ್ಟಂತ ವಾಟ್ಸ್ಆಪ್ ಗ್ರೂಪ್ ಗಳಿದಾವೆ, ಅದರೊಳಗೆ ನಾವು ಏನ್ ತಯಾರು ಮಾಡ್ತಿರ್ತೀವಿ ಆ ತಯಾರು ಮಾಡಿದಂತ ಅದನ್ನ ಒಂದು ಫೋಟೋ ಹಾಕಿ ಅದ್ರದೊಂದು ಸ್ವಲ್ಪ ವಿವರಣೆ ಬರೋದು. ಅದನ್ನೇನು ಹಾಕಿದ ಅಂದ್ರೆ ಅವರು ಎಲ್ಲೇ ಇರಲಿ ನಮ್ಮ ಕರ್ನಾಟಕದಾದ್ಯಂತ ಹೊರ ರಾಜ್ಯಗಳಿಗೂ ಇವನ್ನೇ ಆಸ್ಟ್ರೇಲಿಯಾಕ್ಕೂ ಕೂಡ ನಮ್ದು ಗೋದಂತ ಹೋಗಿದೆ ಅಂತೆ, ಹಲ್ಪುಡಿ ಹೋಗಿದ್ರಿ. ಯಾರಿಗೆ ಬೇಕಾಗ್ತದ ಅವ್ರು ನನ್ನ ವಾಟ್ಸ್ಆಪ್ ನೊಳಗೆ ತಮ್ಮ ಅಡ್ರೆಸ್ ಪಿನ್ ಕೋಡ್ ಸಮೇತ ನನಗೆ ಅಡ್ರೆಸ್ ಹಾಕಿದ್ರೆ ಅವ್ರ ವಿಳಾಸಕ್ಕೆ ನಾನು ಪೋಸ್ಟಿಗೆ ಅಥವಾ ಪ್ರೊಫೆಷನಲ್ ಕೊರಿಯರ್ಗೂ ಅವರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ ಸರ್. ಈ ಮೂರ್ತಿ ಕಲೆಗಳನ್ನ ಮಾಡೋದನ್ನ ತಾವು ಎಲ್ಲಿ ಕಲ್ತ್ರಿ ಸರ್? ಅದು ಕನ್ಯಾರಿ ಮಠಕ್ಕೆ ಹೋಗಿದ್ವಲ್ರಿ, ಈ ಮೂರ್ತಿಗಳನ್ನ ಕಲಿಯೋದಕ್ಕೆ ಅಂತಾನೆ ಹೋಗಿದ್ದವ್ರಿ. ಅಲ್ಲಿ ಅಲ್ಲಿ ಗೋಮಯವ ಈ ಮೂರ್ತಿಗಳನ್ನ ಅಂತಂದ್ರೆ ಗಣೇಶ ಚತುರ್ಥಿ ಒಳಗ ಈ ಮನೆ ಮನೆಯೊಳಗ ಪಿಂಗಾಣಿ ಹೂವು, ಮೊದಲು ಪಿಂಗಾಣಿ ಹೂವು ಬರ್ತಿದ್ರಿ, ಪಿಒಪಿ ಹೂವು ಬದಲಾಗಿ ಪರಿಸರ ಸ್ನೇಹಿ ಗಣೇಶಗಳು ಇರಲಿ ಅಂತ ತಿಳ್ಕೊಂಡು ಅಲ್ಲಿ ಮಾಡ್ತಿದ್ರಿ. ಅದನ್ನ ಹೋಗಿ ಮೂರ್ ದಿನ ಇದ್ದು ಗಣೇಶಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನೆಲ್ಲ ಕಲ್ತು ಬಂದಿವ್ರಿ ಅಲ್ಲಿ ಹೋಗಿ. ಗಣಪತಿ ಮೂರ್ತಿಯನ್ನ ತಯಾರ ಮಾಡ್ಲಿಕ್ಕೆ ಯಾವ್ಯಾವ ವಸ್ತುಗಳನ್ನ ಇದರಲ್ಲಿ ಬಳಸಿದ್ದೀರಿ ಸರ್? ಇದಕ್ಕೆ ಮೂಲವಾಗಿ ಶಗಣಿನ ಬೇಕ್ರಿ. ಇದನ್ನ ಶಗಣಿನ ಏನ್ ಮಾಡಿರ್ತೀವಿ ಅಂತಂದ್ರೆ ಪೌಡರ್ ಮಾಡಿರ್ತೀವಿ ಸರ್, ಇದನ್ನ ಒಣಗಿಸಿರ್ತೀವ್ರಿ, ಮೊದಲು ಕುಳ್ ಮಾಡಿರ್ತೀವ್ರಿ, ಕುಳ್ ಮಾಡಿದ ನಂತರ ಅದನ್ನ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಅದನ್ನ ಮಿಕ್ಸರ್ಗೆ ಹಾಕಿ ಪೌಡರ್ ಮಾಡ್ಕೊಂಡು ಅದನ್ನೆಲ್ಲ ಸಾಣಿಸಿ ಸ್ವಚ್ಛವಾಗಿ ಅಂತ ಮತ್ತೆ ಸಣ್ಣಗೆ ಸ್ಮೂತ್ ಇರುವಂತದ್ದು ಪೌಡರ್ ತಗೊಂಡು. ಯಾವ್ದು ಪೌಡರ್? ಜಿಗಟ್ ಪೌಡರ್ ಅಂತ ಬರ್ತದ್ರಿ. ಜಿಗಟ್ ಪೌಡರ್ ಈ ಮಣ್ಣನ್ನು ಬಳಸೋದಿಲ್ಲ? ಇಲ್ಲ, ಮಣ್ಣು ಬಳಸಲ್ರಿ. ಅದ ಇಲ್ಲ ಅಂತಂದ್ರೆ ಹುಣಸೆ ಬೀಜ ಇರ್ತದಲ್ರಿ, ಹುಣಸೆ ಬೀಜ ನೀರಾಗ ನೆನೆ ಹಾಕಿದಾಗ ಅದೊಂದು ಲೋಳೆ ಅಂತ ಪದಾರ್ಥ ಬರ್ತದೆ, ಆ ಪದಾರ್ಥ ನಾವು ಅದ್ರೊಳಗನು ಹಾಕ್ಬಹುದು. ಇಲ್ಲ ಚವಳಿ ಬೀಜದ ಪೌಡರ್ ಬರ್ತದೆ, ಅದನ್ನ ಹಾಕಿದ್ರು ಇದೇನಂತಂದ್ರೆ ಬೈಂಡಿಂಗ್ ಆಗಿ ಕೆಲಸ ಮಾಡ್ತದ್ರಿ ಅಷ್ಟೇ. ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡಿದಾಗ ಅದನ್ನ ಚಪಾತಿ ಹಿಟ್ಟಿನ ತರ ಅದನ್ನ ನಾದ್ಕೋಬೇಕ್ರಿ. ನಾದಿದ ನಂತರ ಅದಕ್ಕೊಂದಿಷ್ಟು ನಮ್ಗೆ ಯಾವ ಮೂರ್ತಿಗಳು ಬೇಕೋ ಅಂತ ಮೂರ್ತಿಗಳದೆಲ್ಲ ಪಡೆಯಚ್ಚುಗಳು ಇರ್ತಾವ್ರಿ, ಆ ಅಂತ ಮೋಲ್ಡ್ಗಳಿಗೆ ಹಾಕಿ ಪಡೆಯಚ್ಚಿನಲ್ಲಿ ಹಾಕಿಬಿಟ್ಟು ತಾವು ಇದು ಮಾಡೋದು ತೆಗಿಯೋದ್ರಿ, ಕೈಲಿ ಮಾಡೋದಿಲ್ಲ, ಕೈಲಿ ಮಾಡಕ್ ಬರಲ್ರಿ. ಹೀಗಾಗಿ ಅಚ್ಚುಗಳನ್ನು ಹಾಕ್ಬೇಕು, ನಾವು ಯಾವಾಗ ಮೂರ್ತಿಗಳು ಇರ್ತಾವೋ ಆ ಮೂರ್ತಿಗಳಿಗೆ ಅಚ್ಚುಗಳಿಗೆ ಹಾಕಿ ಇದು ಸಗಣಿ ಆದ್ರಿಂದ ಒಂದ್ ಸ್ವಲ್ಪ ಕ್ರ್ಯಾಕ್ ಆಗ್ತದ್ರಿ, ಕ್ರ್ಯಾಕ್ ಆದ್ಮ್ಯಾಗ ಇದೆಲ್ಲ ಪೇವರ್ ಒಣಗಿದ ನಂತರ ಮತ್ತೆ ಅವನ್ನೆಲ್ಲ ಕ್ರ್ಯಾಕ್ ತುಂಬಿಕೊಂಡು ಅವನ್ನೆಲ್ಲ ಫೈನಲ್ ಮಾಡಿ ಅವನ್ನ ನಾವು ಮೂರ್ತಿಗಳನ್ನು ತಯಾರು ಮಾಡ್ತೀವಿ ಸರ್. ಬಹಳ ಸಂತೋಷ. ನಮ್ಮ ರೈತ ಬಾಂಧವರಿಗೆ,